we expect a lot more energy than the good morning I got. So we'll try once again. Ellarigu namaskara, good morning, that's much better. Thank you. So my name is Vrijulal. I run a foundation called Ferns, and the full form is there. So we do education and research. Andre education andre nimma curriculum neevu en kalithira adru bagge alla, but about sustainable development and nature, mainly about nature. Yakandre vidyabhyasa illade jeevana madadantavaru namma munchina jana, hauda? Adre avarge knowledge irlilva, knowledge ittalva. So aa knowledge ellinda bandiddu? It was from experience. And what was their experience? To survive, you need some experience, right? As soon as we were born, namgella nadiyak bartitta, it took at least 1 year for us to learn how to just stand up and walk around. Aamele neer kudiyodakke ele magu agiddagle bartta itta, uta madodakke bartta itta, ella hogta hogta prakruti ottige hondukondu badakbekadre naavu kaltiruvanta ondu sangathigale avarge knowledge agiddiddu, hauda? Yes. So ivattu ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ, ಹೌದಾ? ವೈ ಡ್ ಯು ಥಿಂಕ್ ದಿಸ್ ಇಸ್ ರಿಕ್ವೈರ್ಡ್? ಇಸ್ ಇಟ್ ರಿಕ್ವೈರ್ಡ್? ವೈ ವಿಲ್ ಯು ಗೆಟ್ ಮಾರ್ಕ್ಸ್ ಬೈ ಲರ್ನಿಂಗ್ ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್? ಎಸ್. ಇಂಪ್ರೂವ್ ವಾಟ್? ಅವರ್ ಸರೌಂಡಿಂಗ್. ಯಾವ ರೀತಿ? ವಾಟ್ ಟೈಪ್ ಆಫ್ ಟ್ರೀಸ್? ಹಾಂ, ನಾವೆಲ್ಲರೂ ಅನ್ಕೊಂತೀವಿ ಗಿಡ ತಂದು ನೆಟ್ಬಿಟ್ರೆ ನಾವು ಪ್ರಕೃತಿ ಉಳಿಸಿದ್ವಿ ಅಂತ, ಬಟ್ ಇಟ್ ಇಸ್ ನಾಟ್ ಸೋ. ಬಿಕಾಸ್ ಬ್ರಿಟಿಷರ್ಸ್ ಡಿಡ್ ಲಾಡ್ ಆಫ್ ಪ್ಲಾಂಟಿಂಗ್ ಇನ್ ಅವರ್ ಕಂಟ್ರಿ, ಎಸ್ಪೆಷಲಿ ಇನ್ ಅವರ್ ಬ್ಯಾಂಗ್ಳೂರ್ ವೇರ್ ದೇ ವೇರ್ ಸೆಟ್ಲಿಂಗ್ ಡೌನ್ ಹಿಯರ್. ಓಕೆ, ಬಟ್ if you see today, more than 90% of the trees that you see in Bengaluru are exotic. Exotic andre enanta gottidya nimge? Yarigadru kai etbeku. See, with students I don't like to give, just one way communication does not work, it has to be a two way communication. So I am sure you are all energetic to respond. Yes. Okay, so you have to respond faster. I have only half an hour time. Why I am asking you these questions are because just thinking, okay, planting some trees will help us preserve nature is a wrong notion. Yeah, it will give us oxygen, but is that enough? No, it is definitely not enough. Because of some uninformed decisions around Bangalore, whatever forests are there, if you go and see, you will see lot of acacia and eucalyptus. Okay, and because of that time it was fast growing trees, so they planted this everywhere. And today if you see ಅಲ್ಲಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಕಡೆ ಯಲಹಂಕ ಕಡೆ ಎಲ್ಲ ಹೋಗಿ ನೋಡಿದ್ರೆ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇರೋ ಜನ ಹತ್ರ ನೀವು ಮಾತಾಡಿದ್ರೆ ಅವ್ರದ್ದೆಲ್ಲ ಬೋರ್ವೆಲ್ ಬತ್ತೋಗ್ತಾ ಇದೆ, ಫೇಲ್ ಆಗ್ತಾ ಇದೆ. ವೈ? ಬಿಕಾಸ್ ದೇ ಪ್ಲಾಂಟೆಡ್ ದೀಸ್ ಟ್ರೀಸ್. ಇಫ್ ಅ ಟ್ರೀ ಹ್ಯಾಸ್ ಟು ಗ್ರೋ ವೆರಿ ಫಾಸ್ಟ್, ಇಟ್ ನೀಡ್ಸ್ ಎನಾರ್ಮಸ್ ಅಮೌಂಟ್ ಆಫ್ ರಿಸೋರ್ಸಸ್. ಆ ರಿಸೋರ್ಸಸ್ ಎಲ್ಲಿಂದ ಸಿಗುತ್ತೆ? ನೀವೇನಾದರೂ ಅಲ್ಲಿ ನಿಂತ್ಕೊಂಡು ದಿನ ನೀರು ಹಾಕ್ತೀರಾ ಅದಕ್ಕೆ? ಯಾರೂ ಹಾಕಿಲ್ಲ. ಸೊ ದೇರ್ ರೂಟ್ಸ್ ವಿಲ್ ಗ್ರೋ ವೆರಿ ಮಚ್ ಬಿಲೋ ಆ್ಯಂಡ್ ಅಬ್ಸಾರ್ಬ್ ಆಲ್ ದಿ ಅಂಡರ್ಗ್ರೌಂಡ್ ವಾಟರ್, ವಾಟ್ ಎವರ್ ಇಸ್ ದೇರ್. ಆ್ಯಂಡ್ they will not allow. See, these eucalyptus, ನಾವೆಲ್ಲ ನೀಲಗಿರಿ ಎಣ್ಣೆ ಅಂತ ಹಚ್ತೀವಲ್ವಾ, ಆ ಎಣ್ಣೆ ಆದರೆ ಎಲೆಯಲ್ಲಿರುತ್ತೆ, ಆ ಎಲೆ ಮತ್ತು ಬಾರ್ಕು ಉದುರಿ ಆ ಮಣ್ಣಲ್ಲಿ ಬಿದ್ದು ಕೊಳಿಬೇಕಾದ್ರೆ ದೋಸ್ ಕೆಮಿಕಲ್ಸ್ ಗೆಟ್ ಸ್ಪ್ರೆಡ್ ಇನ್ ದ ಸಾಯಿಲ್ ಆಲ್ಸೋ, ಆ್ಯಂಡ್ ದ್ಯಾಟ್ ಹ್ಯಾಸ್ ದ ಪ್ರಾಪರ್ಟಿ ದಟ್ ಇಟ್ ವಿಲ್ ನಾಟ್ ಲೆಟ್ ಅದರ್ ಪ್ಲಾಂಟ್ಸ್ ಟು ಗ್ರೋ. ಸೊ ನೀವು ನೀಲಗಿರಿ ತೋಪಲ್ಲಿ ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬೇರೆ ಯಾವ ಗಿಡನೂ ಕಾಣಿಸೋದಿಲ್ಲ, ಹೌದಾ? ಸೇಮ್ ವಿತ್ ದಿ ಅಕೇಶಿಯಾ. ಇಫ್ ಯು ಗೋ ಟುವರ್ಡ್ಸ್ ದಕ್ಷಿಣ ಕನ್ನಡ ಪಶ್ಚಿಮ ಘಟ್ಟದಲ್ಲಿ ಎಲ್ಲೇ ಹೋದ್ರೂ ಅಲ್ಲಿ ಅಕೇಶಿಯಾ ಪ್ಲಾಂಟ್ ಮಾಡಿದ್ರು, ಇಲ್ಲಿ ಪ್ಲೇನ್ಸ್ ಅಲ್ಲಿ ಯುಕಲಿಪ್ಟಸ್ ಪ್ಲಾಂಟ್ ಮಾಡಿದ್ರು 1980s ಅಲ್ಲಿ. ಓಕೆ, ವೈ ದಿಸ್ ಇಸ್ ಇಂಪಾರ್ಟೆಂಟ್ ಇಸ್ ಬಿಕಾಸ್ ದೇ ಆಲ್ಸೋ ಡಿಡ್ ಇಟ್ ಇನ್ ದ ನೇಮ್ ಆಫ್ ಕನ್ಸರ್ವೇಷನ್ ಓನ್ಲಿ. ದೇ ವಾಂಟೆಡ್ ದ ಪ್ಲೇಸ್ ಟು ಲುಕ್ ಲೈಕ್ ಫಾರೆಸ್ಟ್, ಬಟ್ ಡಿಡ್ ಇಟ್ ಆಕ್ಚುಲಿ ಬಿಕಮ್ ಅ ಫಾರೆಸ್ಟ್? ಡೆಫಿನೆಟ್ಲಿ ನಾಟ್. ಆ್ಯಂಡ್ ದೀಸ್ ಟ್ರೀಸ್, ಬೋತ್ ದ ಸ್ಪೀಷೀಸ್ ಆರ್ ನಾಟ್ ಇಂಡಿಯನ್, ದೇ ಬ್ರಾಟ್ ಇಟ್ ಆಲ್ ದ ವೇ ಫ್ರಮ್ ಆಸ್ಟ್ರೇಲಿಯಾ. ಸಿಮಿಲರ್ಲಿ ಐ ಗಿವ್ ಒನ್ ಮೋರ್ ಎಕ್ಸಾಂಪಲ್, ಮಸ್ಕಿಟೋ ಪಾಪ್ಯುಲೇಷನ್ ಇಫ್ ಇಟ್ ಇನ್ಕ್ರೀಸಸ್ ಇಟ್ ಇಸ್ ಟ್ರಬಲ್ಸಮ್ ಫಾರ್ ಅಸ್, ಹೌದಾ? ಮಲೇರಿಯಾ, ಡೆಂಗು, ಎಲಿಫೆಂಟೈಯಾಸಿಸ್ ಅಂತ ಎಷ್ಟೊಂದು ಕಾಯಿಲೆಗಳು ನಮಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು? ಮಸ್ಕಿಟೋಸ್ ಎಲ್ಲಿ ಬ್ರೀಡ್ ಆಗುತ್ತೆ? ವಾಟರ್. ವೆರಿ ಗುಡ್, ಥ್ಯಾಂಕ್ಫುಲಿ ಯು ನೋ ಅಟ್ ಲೀಸ್ಟ್ ದಟ್ ಮಚ್. ಓಕೆ, ಬಿಕಾಸ್ ಇನ್ ಬೆಂಗಳೂರು ವೆನ್ ವಿ ಇಂಟ್ರಾಕ್ಟ್, ನೋ, ಇನ್ ಒನ್ ಸ್ಕೂಲ್ ಐ ಆಸ್ಕ್ ವೇರ್ ಡು ಯು ಗೆಟ್ ಯುವರ್ ವಾಟರ್ ಫ್ರಮ್, ದೇ ಸೆಡ್ ಓವರ್ ಹೆಡ್ ಟ್ಯಾಂಕ್. ವೇರ್ ಡು ಯು ಗೆಟ್ ದ ವಾಟರ್ ದೇರ್? ಸಂಪ್. ಬಿಯಾಂಡ್ ದಟ್ ದೇ ನೋ ಓನ್ಲಿ BWSSB. ದೇ ಡಿಡ್ ಇವನ್ ನೋ ದಟ್ ದೇ ಆರ್ ಡ್ರಿಂಕಿಂಗ್ ಕಾವೇರಿ ರಿವರ್ ವಾಟರ್. ದಟ್ ಈಸ್ ಅ ಸ್ಯಾಡ್ ಪ್ಲೈಟ್ ಆಫ್ ಬೆಂಗಳೂರು. ಸೊ ಐ ಆಮ್ ಹ್ಯಾಪಿ ದಟ್ ಯು ನೋ ಮಸ್ಕಿಟೋಸ್ ಬ್ರೀಡ್ ಇನ್ ವಾಟರ್. So how to control their population? Don't let stagnation happen. But what happens to the marshes and swamps that are naturally there? If you kill that, lot of other organisms that are living there also die. So all en martare nam India dalli en madodru gutta? Brazil alli gambusia anta ond fish barutte, nim aquarium angadigalalli gappi anta karitaru adike, adanna Brazil inda tandu as if no fishes in India eat mosquito larvae. ದೇ ಬ್ರಾಟ್ ಇಟ್ ಆಲ್ ದ ವೇ ಫ್ರಮ್ ಬ್ರೆಜಿಲ್ ಆ್ಯಂಡ್ ದೇ ಪುಟ್ ಇಟ್ ಇನ್ ಆರ್ ವಾಟರ್ ಬಾಡೀಸ್. ವೈ ಅವರ್ ಫಿಶಸ್ ಆರ್ ನಾಟ್ ಹಂಗ್ರಿ? ವಿಲ್ ದೇ ನಾಟ್ ಈಟ್ ಮಸ್ಕಿಟೋ ಲಾರ್ವೆ? ಬಟ್ ದ ಥಿಂಗ್ ಈಸ್, ಪಕ್ಕದ ಕೆರೆಯಿಂದ ಮೀನು ತೊಗೊಂಬಂದು ಈ ಕೆರೆಗೆ ಹಾಕಿದ್ರೆ ನ್ಯೂಸ್ ಪೇಪರಲ್ಲಿ ಫೋಟೋ ಬರೋದಿಲ್ಲ. ಅದೇ ಬ್ರೆಜಿಲಿಂದ ತೊಗೊಂಬಂದು ಹಾಕಿದ್ರೆ ಅಷ್ಟು ದೂರದಿಂದ ತಂದರು ಅಂತ ಫೋಟೋ ಬರುತ್ತೆ. ಬಟ್ ಇನ್ ದ್ಯಾಟ್ ನೇಮ್ ದ್ಯಾಟ್ ಫಿಶ್ ಹ್ಯಾಸ್ ಬಿಕಮ್ ಅನ್ ಇನ್ವೇಸಿವ್ ಸ್ಪೀಷೀಸ್ ಇನ್ ಅವರ್ ಕಂಟ್ರಿ ಟುಡೇ. ಬಟ್ ಅವ್ರು ಮಾಡಿದ್ದು ಕನ್ಸರ್ವೇಷನ್ನೇ ತಾನೆ, ನಮ್ಮ ನೇಚರಲ್ಲಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಹೋಗಿದ್ದೆ ಅವರು. ಬಟ್ ಇಟ್ ಬಿಕೇಮ್ ಅ ಟ್ರಬಲ್ಸಮ್ ಆಕ್ಟಿವಿಟಿ. ಸೊ ದ್ಯಾಟ್ ಈಸ್ ವೈ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಟೇಕ್ ಎನಿ ಡಿಸಿಷನ್ಸ್ ಟು ಕನ್ಸರ್ವ್ ನೇಚರ್, ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಬಿಕಾಸ್ ನೇಚರ್, ವಾಟ್ ಎವರ್ ಈಸ್ ಅರೌಂಡ್ ಅಸ್, ಮೈಟ್ ಸೀಮ್ ವೆರಿ ಸಿಂಪಲ್ ಟು ಅಸ್. ಓಕೆ, ದೇರ್ ಆರ್ ಟ್ರೀಸ್, ದೇರ್ ಆರ್ ಪ್ಲಾಂಟ್ಸ್, ದೇರ್ ಆರ್ ಬಟರ್ಫ್ಲೈಸ್, ಬರ್ಡ್ಸ್, ಸ್ನೇಕ್ಸ್, ಫ್ರಾಗ್ಸ್, ಲಿಜರ್ಡ್ಸ್, ಮಸ್ಕಿಟೋ, ಕಾಕ್ರೋಚಸ್ ಅಂಡ್ ಆಲ್ ದೀಸ್ ಥಿಂಗ್ಸ್. ಬಟ್ ರಿಮೆಂಬರ್, ಎವ್ರಿಥಿಂಗ್ ದಟ್ ಯು ಸೀ ಔಟ್ಸೈಡ್ ದೇರ್ ಈಸ್ ಮಚ್ ಮೋರ್ ಸೀನಿಯರ್ ಟು ಆಲ್ ಆಫ್ ಅಸ್. ವಿ ಇವಾಲ್ವ್ಡ್ ಆನ್ ದಿಸ್ ಅರ್ಥ್ 20 million ಇಯರ್ಸ್ ಅಗೋ. ಆಲ್ ದೀಸ್ ಆರ್ಗ್ಯಾನಿಸಮ್ಸ್, ಸಮ್ ಆಫ್ ದೆಮ್, ಲೈಕ್ ಫಾರ್ ಎಕ್ಸಾಂಪಲ್ ಯುವರ್ ಫೇವರೇಟ್ ಕಾಕ್ರೋಚಸ್, ಹ್ಯಾವ್ ಲಿವ್ಡ್ ವಿತ್ ದ ಡೈನೋಸರ್ಸ್. ದಟ್ ಈಸ್ ಅಬೌಟ್ 300-400 million ಇಯರ್ಸ್ ಅಗೋ. ಸೊ ಯು ಹ್ಯಾವ್ ಟು ಸೀ ದೆಮ್ ವಿತ್ ರೆಸ್ಪೆಕ್ಟ್, ಡೋಂಟ್ ಗೋ ಅಂಡ್ ಕ್ರಶ್ ದೆಮ್ ಜಸ್ಟ್ ಲೈಕ್ ದಟ್. ಓಕೆ, ಸೊ ವಾಟ್ ಎವರ್ ಡಿಸಿಷನ್ಸ್ ಯು ಆರ್ ಮೇಕಿಂಗ್ ಫಾರ್ ಕನ್ಸರ್ವೇಷನ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೇಚರ್. ದೇ ಆಲ್ ಹ್ಯಾವ್ ಅಂಡರ್ಗೋನ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಫ್ ಎವಲ್ಯೂಷನ್. ದೇ ಆರ್ ವೆಲ್ ಅಡಾಪ್ಟೆಡ್ ಟು ಸರ್ವೈವ್ ಇನ್ ಸರ್ಟನ್ ಕಂಡೀಷನ್ಸ್. ಸೊ ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಓನ್ಲಿ ದೆನ್ ಮೆಡಲ್ ವಿತ್ ನೇಚರ್. ಈವನ್ ಇಫ್ ಯು ಆರ್ ಪ್ಲಾಂಟಿಂಗ್ ಒನ್ ಸ್ಯಾಪ್ಲಿಂಗ್, ವೇರ್ ಎವರ್ ಯು ಆರ್ ಪ್ಲಾಂಟಿಂಗ್, ದಟ್ ಪ್ಲಾಂಟ್ ಶುಡ್ ಬಿ ನೇಟಿವ್ ಟು ದಟ್ ಪರ್ಟಿಕ್ಯುಲರ್ ರೀಜನ್. ಡೋಂಟ್ ಬ್ರಿಂಗ್ ಅ ಪ್ಲಾಂಟ್ ಫ್ರಮ್ ಹಿಮಾಲಯ ಅಂಡ್ ಪುಟ್ ಇಟ್ ಇನ್ ಬೆಂಗಳೂರು. ದಟ್ ಈಸ್ ನಾಟ್ ರೈಟ್, ದಟ್ ಈಸ್ ನಾಟ್ ನೇಟಿವ್. ಇಟ್ ಮೈಟ್ ಬಿ ಇಂಡಿಯನ್, ಸ್ಟಿಲ್ ಇಟ್ ಈಸ್ ನಾಟ್ ನೇಟಿವ್ ಟು ದಟ್ ಪರ್ಟಿಕ್ಯುಲರ್ ರೀಜನ್. ಸೊ ಆನ್ ದಿಸ್ ನೋಟ್, ಟುಡೇ ಮೋಸ್ಟ್ ಆಫ್ ಯು, ಈವನ್ ದೋ ಯು ಮೈಟ್ ನಾಟ್ ಸ್ಟಡಿ ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಐ ಆಮ್ ಶ್ಯೂರ್ ಫ್ರಮ್ ಯುವರ್ ಸ್ಕೂಲ್ ಡೇಸ್ ಯು ವುಡ್ ಹ್ಯಾವ್ ಸ್ಟಡೀಡ್ ಅಬೌಟ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್, ರೈಟ್? ಸೊ ದಿಸ್ ಇಸ್ ದ ಟಾಪಿಕ್ ದಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಟುಡೇ. ಆ್ಯಂಡ್ ಒನ್ ಆಫ್ ದ ಮೇಜರ್ ಇನಿಷಿಯೇಟಿವ್ ಬೈ ದ ಗೌರ್ಮೆಂಟ್, ಬೈ ದ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್, ಈಸ್ ದಿ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಓಕೆ, ಸೊ ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ರಿಲೀಸ್ ಮಾಡಿದ್ದಾರೆ ಒಂದು ಪಾಲಿಸಿ ಲೆವೆಲಲ್ಲಿ, ವಿಚ್ ಐ ವಿಲ್ ಎಕ್ಸ್ಪ್ಲೇನ್ ಅ ಲಿಟಲ್ ಬಿಟ್ ಅಬೌಟ್ ದಟ್. ಆ್ಯಂಡ್ ಕರ್ನಾಟಕ ಲೆವೆಲಲ್ಲಿ, ಸೊ ಎವ್ರಿ ಸ್ಟೇಟ್, ಒನ್ಸ್ ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ವಾಸ್ ರಿಲೀಸ್ಡ್, ಪ್ರತಿಯೊಂದು ಸ್ಟೇಟಲ್ಲೂ ಅವ್ರದೇ ಆದಂಥ, ಬಿಕಾಸ್ ಇಂಡಿಯಾ ಇಸ್ ಎ ವೆರಿ ಬಯೋಡೈವರ್ಸ್ ರೀಜನ್, ರೈಟ್? ಜಿಯೋಗ್ರಫಿಕಲಿ ಆಲ್ಸೋ ಇಟ್ ಇಸ್ ವೆರಿ ಡೈವರ್ಸ್. ಸೊ ವಾಟ್ ವರ್ಕ್ಸ್ ವೆರಿ ವೆಲ್ ಇನ್ ನ್ಯೂ ಡೆಲ್ಲಿ ಮೈಟ್ ನಾಟ್ ವರ್ಕ್ ಇನ್ ಕೇರಳ, ವಾಟ್ ವರ್ಕ್ಸ್ ಇನ್ ಕೇರಳ ಮೈಟ್ ನಾಟ್ ವರ್ಕ್ ಇನ್ ಆಂಧ್ರಪ್ರದೇಶ್, ವಾಟ್ ವರ್ಕ್ಸ್ ಇನ್ ಆಂಧ್ರಪ್ರದೇಶ್ ಮೈಟ್ ನಾಟ್ ವರ್ಕ್ ಇನ್ ಕರ್ನಾಟಕ, ರೈಟ್? ಸೊ ಈಚ್ ಸ್ಟೇಟ್ ಹ್ಯಾಸ್ ದ ಲಿಬರ್ಟಿ ಟು ಕಸ್ಟಮೈಸ್ ದಟ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಟು ಅ ಸ್ಟೇಟ್ ಆಕ್ಷನ್ ಪ್ಲಾನ್, ವಿಚ್ ಇಸ್ ವೆರಿ ಸ್ಪೆಸಿಫಿಕ್ ಟು ದ ಚಾಲೆಂಜಸ್ ಆಫ್ ಕ್ಲೈಮೇಟ್ ಚೇಂಜ್ ಇನ್ ದಟ್ ರೀಜನ್. ಓಕೆ, ಸೊ ವಿ ವಿಲ್ ಲುಕ್ ಎಟ್ ಆಲ್ ದೀಸ್ ಥಿಂಗ್ಸ್ ಅ ಲಿಟಲ್ ಬಿಟ್. ಸೊ ಐ ಹ್ಯಾವ್ ವೆರಿ ಲೆಸ್ ಟೈಮ್, ಐ ವಿಲ್ ಕ್ವಿಕ್ಲಿ ರನ್ ಥ್ರೂ ಸರ್ಟನ್ ಥಿಂಗ್ಸ್, ಆ್ಯಂಡ್ ವೆರ್ ಎವರ್ ಯು ಹ್ಯಾವ್ ಕ್ವೆಶ್ಚನ್ಸ್ ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್, ಆರ್ ಯು ಕ್ಯಾನ್ ರೈಟ್ ಡೌನ್ ದ ಕ್ವೆಶ್ಚನ್ ಆ್ಯಂಡ್ ಟುವರ್ಡ್ಸ್ ದಿ ಎಂಡ್ ವಿ ಕ್ಯಾನ್ ಡಿಸ್ಕಸ್ ದಟ್. ಓಕೆ, ಸೊ ಕ್ಯಾನ್ ಎನಿ ಒನ್ ಟೆಲ್ ವಾಟ್ ಇಸ್ ಕ್ಲೈಮೇಟ್ ಚೇಂಜ್? ಚೇಂಜ್ ಇನ್ ವಾಟ್ ಇಸ್ ವೆದರ್? ಚೇಂಜ್ ಇನ್ ಕ್ಲೈಮೇಟ್. ವಾಟ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕ್ಲೈಮೇಟ್ ಆ್ಯಂಡ್ ವೆದರ್? ವೆರಿ ಗುಡ್, ವೆರಿ ಗುಡ್. ಎನಿ ಅದರ್ ಆನ್ಸರ್ಸ್? ಬಾಯ್ಸ್ ಆನ್ಸರ್ಸ್ ಆರ್ ಕಮಿಂಗ್ ಓನ್ಲಿ ಫ್ರಮ್ ಗರ್ಲ್ಸ್, ಬಾಯ್ಸ್ ಆರ್ ಆಲ್ವೇಸ್ ಶೈ ದೇರ್. ಓಕೆ, ಸೊ ಗುಡ್ ದಟ್ ಯು ಆಲ್ ನೋ ಅಬೌಟ್ ಕ್ಲೈಮೇಟ್ ಚೇಂಜ್, ಸೊ ಐ ಡೋಂಟ್ ಹ್ಯಾವ್ ಟು ಟೇಕ್ ಟೈಮ್ ಟು ಎಕ್ಸ್ಪ್ಲೇನ್ ಅಬೌಟ್ ಇಟ್. ಸೊ ದಿ ಓನ್ಲಿ ಡಿಫ್ರೆನ್ಸ್ ಇನ್ ವೆದರ್ ಆ್ಯಂಡ್ ಕ್ಲೈಮೇಟ್ ಇಸ್ ದ ಟೈಮ್. ಎವ್ರಿಥಿಂಗ್ ಎಲ್ಸ್ ಇಸ್ ದ ಸೇಮ್. ಸೊ ವೆನ್ ವಿ ಆರ್ ಸ್ಟಡಿಯಿಂಗ್ ವೆದರ್, ಇಟ್ ಕುಡ್ ಬಿ ಸಮಥಿಂಗ್ ದಟ್ ಚೇಂಜಸ್ ಎವ್ರಿ ಮಿನಿಟ್, ಎವ್ರಿ ಅವರ್ ಆರ್ ಎವ್ರಿ ಡೇ. ಓಕೆ, ಬಟ್ ಕ್ಲೈಮೇಟ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಲಾಂಗ್ ಟರ್ಮ್, ಆ್ಯಂಡ್ ವಿ ಯೂಸ್ ಸ್ಯಾಟಲೈಟ್ ಟು ಸ್ಟಡಿ ದಟ್. ಓಕೆ, ಸೊ ಸ್ಯಾಟಲೈಟ್ ನಿಮ್ಗೆ ಗೊತ್ತಲ್ಲ, ಅರ್ತ್ ಸುತ್ತಲೂ ರೌಂಡ್ ಹೊಡಿತಾ ಇರುತ್ತೆ ಪ್ರತಿದಿನ. ಸೊ ಈ ರೌಂಡ್ ಹೊಡಿಬೇಕಾದ್ರೆ ಅದು ಎಷ್ಟೊಂದು ಡೇಟಾನ ಕ್ಯಾಪ್ಚರ್ ಮಾಡುತ್ತೆ, ಆ ಡೇಟಾನ ನಾವು ಸ್ಟೋರ್ ಮಾಡಿಕೊಂಡು ಆ ಡೇಟಾನ ಅನಲೈಸ್ ಮಾಡಿದಾಗ ನಮಗೆ ಕ್ಲೈಮೇಟ್ ಬಗ್ಗೆ ಅರ್ಥ ಆಗುತ್ತೆ. ಸೊ ವೆನ್ ಎವರ್ ವಿ ಸೇ ಕ್ಲೈಮೇಟ್, ವಿ ಟೇಕ್ ದ ಡೇಟಾ ಫಾರ್ 30+ years, ಮಿನಿಮಮ್ ಆಫ್ 30 years ಟು ಅಬೌಟ್ 50 to 100 years ವಿ ಟೇಕ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಟ್ರೆಂಡ್. ಓಕೆ, ಸೊ ಈ ಕ್ಲೈಮೇಟ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಆರ್ ವೈ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಮಿಟಿಗೇಟ್ ಕ್ಲೈಮೇಟ್ ಚೇಂಜ್ ಅಂತ ಎಲ್ಲರೂ ಹೇಳ್ತಾರಲ್ವಾ. ಸೊ ವೈ ವಿ ಹ್ಯಾವ್ ಟು ಮಿಟಿಗೇಟ್ ದ ಕ್ಲೈಮೇಟ್ ಚೇಂಜ್? ಕ್ಲೈಮೇಟ್ ಚೇಂಜ್ ಆದರೆ ಏನಾಗುತ್ತೆ? ಐ ಹ್ಯಾವ್ ಲೆಸ್ ಟೈಮ್, ಯು ಹ್ಯಾವ್ ಟು ಆನ್ಸರ್ ಕ್ವಿಕ್ಲಿ. ಯು ಹ್ಯಾವ್ ಸಮ್ ಆನ್ಸರ್, ಇನ್ಸ್ಟೆಡ್ ಆಫ್ ಡಿಸ್ಕಸಿಂಗ್ ವಿತ್ ಹಿಮ್ ಯು ಕ್ಯಾನ್ ಆನ್ಸರ್ ಹಿಯರ್. ಆನ್ಸರ್ಸ್, ಆನ್ಸರ್ಸ್, ಇಟ್ಸ್ ಓಕೆ ಇಫ್ ಯು ಆರ್ ರಾಂಗ್, ವಿ ಆರ್ ಹಿಯರ್ ಟು ಲರ್ನ್. ಈಸ್ ಕ್ಲೈಮೇಟ್ ಚೇಂಜ್ ಅ ನ್ಯಾಚುರಲ್ ಫೆನಾಮಿನಾ? ಯೆಸ್. ದೆನ್ ವೈ ವಿ ಹ್ಯಾವ್ ಟು ಮಿಟಿಗೇಟ್ ಇಟ್? ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಇಸ್ ಕಾಸಿಂಗ್ ಕ್ಲೈಮೇಟ್ ಚೇಂಜ್. ಸೊ ವೈ ವಿ ಹ್ಯಾವ್ ಟು ಮಿಟಿಗೇಟ್ ಕ್ಲೈಮೇಟ್ ಚೇಂಜ್? ಕ್ಲೈಮೇಟ್ ಚೇಂಜ್ ಅನ್ನ ಯಾಕೆ ತಡಿಬೇಕು ಅಂತ ಕೇಳ್ತಾ ಇದ್ದೀನಿ. ಇಟ್ ಅಫೆಕ್ಟ್ಸ್ ದ ಹ್ಯೂಮನ್ಸ್ ಅಂಡ್ ಸರೌಂಡಿಂಗ್ಸ್, ಹೌ ಡಸ್ ಇಟ್ ಅಫೆಕ್ಟ್? ಸಿ, ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಕ್ಲೈಮೇಟ್ ಚೇಂಜ್ ಇಸ್ ಅ ನ್ಯಾಚುರಲ್ ಫೆನಾಮಿನಾ. ಓಕೆ, ಸೋ ಫಾರ್ ಅರ್ತ್ ಹ್ಯಾಸ್ ಅಂಡರ್ಗೋನ್ 5 ಐಸ್ ಏಜಸ್. ನೀವು ಐಸ್ ಏಜ್ ಮೂವಿ ನೋಡಿರ್ಬೋದಲ್ವ? ನಮ್ಮ ಭೂಮಿಯಲ್ಲಿ ನಿಜವಾಗ್ಲೂ ಆ ಥರ ನಡೆದಿದೆ ಅಂದರೆ ಆ ಸ್ಟೋರಿ ಅಲ್ಲ ಆ ಕ್ಯಾರೆಕ್ಟರ್ಸ್ದು ಎವ್ರಿಥಿಂಗ್ ವುಡ್ ಬಿ ಫ್ರೋಜನ್ ದ ನಾರ್ದನ್ ಹೆಮಿಸ್ಫಿಯರ್ ಅಂಡ್ ದ ಸದರ್ನ್ ಹೆಮಿಸ್ಫಿಯರ್ ದ ಕಂಪ್ಲೀಟ್ ಏರಿಯಾಸ್ ವುಡ್ ಬಿ ಫ್ರೋಜನ್ ಓಕೆ ಸೊ ಹೌ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಹ್ಯಾಪನ್ ಇನ್ ಆರ್ ಅರ್ತ್ 5 times ಸೋ ಫಾರ್ ಓಕೆ ಸೊ ಎವ್ರಿ ಟೈಮ್ ದ ಟೆಂಪರೇಚರ್ ಡಿಪ್ಸ್ ಅ ಲಾಟ್ ಇಟ್ ಗೋಸ್ ಮೈನಸ್ degrees and then it goes towards a warmer period. So right now from the last ice age we are going slowly towards the warmer period and this is normal, perfectly normal. Then why we are telling mitigate climate but you and I will not be here when it increases or decreases? Because it's a phenomena that happens across thousands of years and thankfully we have very short lifespan, so we'll not be suffering the consequences of that extreme hot or extreme cold. So because I have less time I will answer. Okay, so why we have to mitigate is because see, this was going at a very slow pace. When it is going very slowly, our bodies, like not physically ours, human body generally, through several generations will be adapting to the changing conditions. Not just human beings, the trees, the plants, the insects, birds, reptiles, every organism that is on the planet will slowly adapt to the changing conditions. Any species that has shorter lifespan will be able to adapt quicker. Any species that lives longer will take more time to adapt. Okay, so when this is happening very slowly, all organisms have an equal chance of survival. Understood? But since our industrial age, in social science you would have studied about industrial age in your high school, right? During industrial age what happened, we learned how to extract the fossil fuels and we started burning them. We added more greenhouse gases into our atmosphere than what would naturally happen. ಓಕೆ ನಾವು ಕೆಲವರು ಹೇಳ್ಬೋದು ಕೆಲವರು ಸಿಗರೇಟ್ ಸ್ಮೋಕಿಂಗ್ ಮಾಡ್ತಾರೆ ಅದರಿಂದ ಪೊಲ್ಯೂಷನ್ ಆಗುತ್ತೆ, ಕೆಲವರು ಮನೇಲಿ ಅಗರಬತ್ತಿ ಹಚ್ತಾರೆ ಅದರಿಂದ ಪೊಲ್ಯೂಷನ್ ಆಗುತ್ತೆ, ಮಂಗಳಾರತಿ ಎತ್ತೋದ್ರಿಂದ ಪೊಲ್ಯೂಷನ್ ಆಗುತ್ತೆ, ಇದೆಲ್ಲ ಹೇಳ್ತಾರೆ. ಬಟ್ ರಿಮೆಂಬರ್ ದಟ್ ಇಸ್ ಆಲ್ ವೆರಿ ವೆರಿ ಮೈನ್ಯೂಟ್. ಓಕೆ, ವೇರ್ ಯುವರ್ ಮ್ಯಾಕ್ಸಿಮಮ್ ಪೊಲ್ಯೂಷನ್ ಹ್ಯಾಪನ್ಸ್, ದ ನಂಬರ್ ಒನ್ ಸೆಕ್ಟರ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ಕಾರ್ಬನ್ ಎಮಿಷನ್ಸ್ ಆರ್ ಅಗ್ರಿಕಲ್ಚರ್, ಸೆಕೆಂಡ್ ಟ್ರಾನ್ಸ್ಪೋರ್ಟೇಷನ್, ಥರ್ಡ್ ಇಸ್ ಇಂಡಸ್ಟ್ರೀಸ್. ದೀಸ್ ತ್ರೀ ಹ್ಯಾಸ್ ಟು ಬಿ ಕಂಟ್ರೋಲ್ಡ್. ಓಕೆ, agriculture, yeah, you're all surprised because I said agriculture. How agriculture? Because you grow large scale crops, right? What the plants do, they harvest carbon from the atmosphere and store in their body. When you cut those plants and consume them or burn them or they start biodegrading, whatever carbon they have stored in their body emits back into the atmosphere. Okay, next, transportation, you all know. Industries, you all know. So agriculture, I know most of you do not know, but that is the fact. Okay, so agriculture, transportation, industries. These three sectors have to undergo a lot of changes in order to reduce their carbon emissions. Since these three industries have grown significantly, neevu green revolution bage kelirthira. What was green revolution? Adding more fertilizers and pesticides and ensuring more yield. Their objective was more yield, not high quality yield. Okay, it was just quantity they were looking at, not quality, because of which green revolution failed. Okay, so now moving ahead, if these greenhouse gases increase in our atmosphere, like you all said, lot of natural calamities happen and the intensity and the frequency of this increases. Okay, see, in one area there were floods in Kerala, you all know. In the last 5 years every year they have had floods and landslides, but those are the same years they also had droughts. Means they had excess water in one season, in the next season they had no water at all, because the rainfall that was supposed to be spread across 3 seasons came in one season. Okay, and in 2 other seasons there were no rainfall at all. So both are troublesome. Okay, then forest fires, you know, Amazon forest or Bandipur forest, all these were forest fires that happened. Some are human induced, some are natural. Because naturally how it happens is, when all these trees are dry, they rub against each other when the wind blows, and because of the friction the sparks generate and fire is formed. Now man-made, in villages you would have seen, we believe that okay, if roadsides and all that, lot of dry grasses are there, we believe we have to burn them so that when the rain comes new grass will come. But that is a very wrong practice. Whatever carbon is stored through degradation, it will slowly be released into the atmosphere, but when we burn them in one day, the whole carbon is released into the atmosphere. Okay, so climate change is a very big issue, global issue, but people find it difficult to address it because whatever we do locally, we don't see the impact. For example, ond barren land irutte alli neevu kaad belisbeku antandre gida mara netbitu ond 5 varsha bittu band nodidre adu kaad tara belidirutte, so you can see the impact. But global warming, like we said, climate change, 30 to 50 years we study. So what we do today, that action results you will see after maybe 25 to 30 years, and for these 25 to 30 years you have to continuously do that activity in order to see the result. Alli enagutte, ಒಂದು ಸ್ವಲ್ಪ ವರ್ಷ ಮಾಡ್ತೀವಿ, ಇದರಲ್ಲಿ ಏನೂ ರಿಸಲ್ಟ್ ಬರ್ತಾ ಇಲ್ಲ ಅಂತ ಅಲ್ಲಿಗೆ ವಿ ವಿಲ್ ಸ್ಟಾಪ್ ಇಟ್. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಪ್ಲಿಕೇಶನ್ಸ್ ಆಫ್ ಕ್ಲೈಮೇಟ್ ಚೇಂಜ್, ಅವರ್ ಸೆಂಟ್ರಲ್ ಗವರ್ಮೆಂಟ್ ಇನ್ 2008 ದೇ ಟುಕ್ ಎನ್ ಇನಿಷಿಯೇಟಿವ್ ಆ್ಯಂಡ್ ಡ್ರಾಫ್ಟೆಡ್ ದಿಸ್ ಪಾಲಿಸಿ ಕಾಲ್ಡ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ವಾಟ್ ಇಸ್ ಇಟ್ ಕಾಲ್ಡ್? ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಏನಪ್ಪ ಇದು ಅಂತ ನೋಡಿದ್ರೆ, ಲೈಕ್ ಐ ಸೆಡ್, ಇಟ್ ವಾಸ್ ಡ್ರಾಫ್ಟೆಡ್ ಇನ್ 2008. ಓಕೆ, ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಕ್ಲೈಮೇಟ್ ಚೇಂಜ್ ಫ್ರಮ್ ದ 1970s. ಬಟ್ ವೆನ್ ಡಿಡ್ ದ ಆಕ್ಷನ್ ಗೆಟ್ ಟೇಕನ್ ಇನ್ ಇಂಡಿಯಾ? ಫ್ರಮ್ 1972 ಟು 2008, ಯು ಕ್ಯಾನ್ ಸಿ ಹೌ ಫಾಸ್ಟ್ ವಿ ಆರ್, ರೈಟ್? ವಿ ಆರ್ ವೆರಿ ವೆರಿ ಕ್ವಿಕ್, ಲೈಕ್ ದ ರೇಸರ್ಸ್ ಆನ್ ದ ಟ್ರ್ಯಾಕ್. ದೆನ್ ದ ಮೇನ್ ಏಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಆಕ್ಷನ್ ಪ್ಲಾನ್ ವಾಸ್ ಟು ಅಡ್ರೆಸ್ ದ ಚಾಲೆಂಜಸ್ ಆಫ್ ಕ್ಲೈಮೇಟ್ ಚೇಂಜ್. ವಾಟ್ ಕುಡ್ ಬಿ ದ ಚಾಲೆಂಜಸ್ ಆಫ್ ಕ್ಲೈಮೇಟ್ ಚೇಂಜ್? ವಾಟ್ ಎವರ್ ಯು ಸಾ ಇನ್ ದ ಪ್ರೀವಿಯಸ್ ಸ್ಲೈಡ್ಸ್, ರೈಟ್? ದ ಫ್ಲಡ್ಸ್, ಡ್ರೌಟ್ಸ್, ದೆನ್ ಇಟ್ ಕುಡ್ ಬಿ ಲ್ಯಾಂಡ್ ಸ್ಲೈಡ್ಸ್, ಇಟ್ ಕುಡ್ ಬಿ ಲೋ ಈಲ್ಡ್, ಇಟ್ ಕುಡ್ ಬಿ ಲೈಕ್ ಆಲ್ ದೀಸ್ ಥಿಂಗ್ಸ್, ಹೀಟ್ ವೇವ್ಸ್, ರೈಸಿಂಗ್ ಸೀ ಲೆವೆಲ್ಸ್, ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್, ಆಲ್ ದೀಸ್ ಥಿಂಗ್ಸ್ ದಟ್ ಯು ಹ್ಯಾವ್ ಸ್ಟಡೀಡ್, ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಓಕೆ, ಸೊ ಟು ಅಡ್ರೆಸ್ ದೋಸ್ ಕ್ಲೈಮೇಟ್ ಚೇಂಜ್ ಇಶ್ಯೂಸ್, ದಿಸ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ಪ್ರಮೋಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸಿ, ಅಂಟಿಲ್ ದೆನ್ ಪೀಪಲ್ ಸ್ಪೋಕ್ ಅಬೌಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ದ ಬೆಸ್ಟ್ ವೇ ಟು ಗೋ ಅಹೆಡ್. ಬಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ನಾಟ್ ಸಸ್ಟೈನಬಲ್ ಆನ್ ಅ ಲಾಂಗ್ ಟರ್ಮ್. ದಟ್ ಈಸ್ ವೈ ಪೀಪಲ್ ಸೆಡ್ ಯು ಹ್ಯಾವ್ ಟು ಡೂ ಸಸ್ಟೈನಬಲ್ ಫಾರ್ಮಿಂಗ್. ಯಾಕೆ ಅಂತ ಹೇಳ್ತೀನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಒಂದು ದೊಡ್ಡ ಗದ್ದೆಯಲ್ಲಿ ನೀವು ಒಂದೇ ಕ್ರಾಪ್ ಪದೇ ಪದೇ ಬೆಳೀತಾ ಇದ್ರೆ, ಇವನ್ ದೋ ಯು ಆರ್ ಗ್ರೋಯಿಂಗ್ ಇಟ್ ಆರ್ಗ್ಯಾನಿಕಲಿ, ದ ಈಲ್ಡ್ ವಿಲ್ ಗೋ ಡೌನ್. ಸೊ ಇಟ್ ಇಸ್ ನಾಟ್ ಸಸ್ಟೈನಬಲ್. ಅಂಡರ್ಸ್ಟುಡ್? ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಮಿಕ್ಸ್ ದ ಕ್ರಾಪ್ಸ್. ದಟ್ ಇಸ್ ವೈ ಸಸ್ಟೈನಬಲ್ ಫಾರ್ಮಿಂಗ್ ಕಾನ್ಸೆಪ್ಟ್ ಕೇಮ್ ಇನ್ ಟು ದ ಪಿಕ್ಚರ್, ವೇರ್ ಯು ಮಿಕ್ಸ್ ಅ ವೆರೈಟಿ ಆಫ್ ಥಿಂಗ್ಸ್. ಯು ಗ್ರೋ ಇನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಬೆಳೀತೀರಾ, ತರಕಾರಿ ಬೆಳೀತೀರಾ, ಹೂವು ಬೆಳೀತೀರಾ, ಜೊತೆಗೆ ಲೈಫ್ ಸ್ಟಾಕ್ ಇಟ್ಕೊಂತೀರಾ, ಮರಗಳು ಬೆಳೆಸ್ತೀರಾ, ಇದೆಲ್ಲಾನು ಒಟ್ಟಿಗೆ ಬೆಳೆಸ್ಕೊಂಡಾಗ ನಿಮಗೆ ಇನ್ಕಮ್ ಕೂಡ ಡೈಲಿ, ವೀಕ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಆ್ಯಂಡ್ ಇಯರ್ಲಿ ಯು ವಿಲ್ ಗೆಟ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಪ್ರಿಸರ್ವಿಂಗ್ ದ ಸಾಯಿಲ್ ಕ್ವಾಲಿಟಿ ಆಫ್ ಯುವರ್ ಫಾರ್ಮ್. ಅಂಡರ್ಸ್ಟುಡ್? ದಟ್ ಈಸ್ ಕಾಲ್ಡ್ ಸಸ್ಟೈನಬಲ್ ಫಾರ್ಮಿಂಗ್. ದೆನ್ ನೆಕ್ಸ್ಟ್, ಇದರಲ್ಲಿ 8 ಮಿಷನ್ಸ್ ಇದೆ. ಓಕೆ, ಸೊ ಅಂಡರ್ ದಿಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಡ್ರೆಸ್ ಕ್ಲೈಮೇಟ್ ಚೇಂಜ್ ಲೈಕ್ ಐ ಸೆಡ್. ಸೊ ಇದ್ರ ಕೆಳಗೆ 8 ಮಿಷನ್ಸ್, 8 ಮಿಷನ್ಗಳನ್ನು ತಯಾರಿ ಮಾಡಿದ್ದಾರೆ. ಸೊ ಅದು ಯಾವುದು ಅಂತ ನೋಡಿದ್ರೆ, ಫಸ್ಟ್ ಒನ್ ಇಸ್ ಎನರ್ಜಿ ಎಫಿಷಿಯನ್ಸಿ ಇಸ್ ವಾಟ್ ದೇ ವಾಂಟೆಡ್. ಸೊ ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇದರದು ಮೇನ್ ಗೋಲ್ ಏನಪ್ಪ ಅಂತಂದ್ರೆ, ಈಗ ನಾವು ಎಲೆಕ್ಟ್ರಿಸಿಟಿ ಇಲ್ಲೆಲ್ಲ ಏನು ಉಪಯೋಗಿಸ್ತಾ ಇದ್ದೀವಿ, ದಿಸ್ ಇಸ್ ಮೇನ್ಲಿ ಕಮಿಂಗ್ ಫ್ರಮ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಯು ಆಲ್ ನೋ ವಾಟ್ ಇಸ್ ರಿನ್ಯೂವಬಲ್ ಅಂಡ್ ನಾನ್ ರಿನ್ಯೂವಬಲ್ ಸೋರ್ಸಸ್? ಐ ಆಮ್ ಅಸ್ಯೂಮಿಂಗ್ ಯು ನೋ ಇಟ್. ಓಕೆ, ಸೊ ಇಟ್ ಇಸ್ ಆಲ್ ಕಮಿಂಗ್ ಫ್ರಮ್ ಹೈಡ್ರೋ ಎಲೆಕ್ಟ್ರಿಸಿಟಿ ಆರ್ ವಿಂಡ್ ಮಿಲ್ಸ್. ವಿಂಡ್ ಮಿಲ್ಸ್ ಇಸ್ ವೆರಿ ಲೆಸ್ ಪರ್ಸೆಂಟೇಜ್, ಮೋರ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ದಟ್ ವಿ ಆರ್ ಗೆಟಿಂಗ್. ಓಕೆ, ವಿಚ್ ಇಸ್ ನಾಟ್ ವೆರಿ ಸಸ್ಟೈನಬಲ್ ಬಿಕಾಸ್ ಇಟ್ ಹ್ಯಾಸ್ ಅ ವೆರಿ ನೆಗೆಟಿವ್ ಇಂಪ್ಯಾಕ್ಟ್ ಇನ್ ದ ರಿವರ್ಸ್. ಅರ್ಥ ಆಯ್ತಾ? ರಿವರ್ ಎಕೋಸಿಸ್ಟಮ್ ಅನ್ನ ತುಂಬಾ ಹಾಳು ಮಾಡುತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್. ಸೊ ಇಲ್ಲೇನ್ ಮಾಡ್ತಾರೆ, ಸೋಲಾರ್ ಪ್ಲಾಂಟ್ಸ್ ಜಾಸ್ತಿ ಮಾಡಬೇಕು, ಸೋಲಾರ್ ಇಂದ ನಾವು ಎನರ್ಜಿ ಜಾಸ್ತಿ ತಗೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಸೋಲಾರ್ ಮಿಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಿಯರ್ ವಾಟ್ ದೇ ಡಿಡ್, ದಿ ಟಾರ್ಗೆಟ್ ಇನಿಷಿಯಲಿ ವಾಸ್ ಟಿಲ್ 2022, ವೇರ್ ದೇ ವಾಂಟೆಡ್ ಟು ಜನರೇಟ್ 100 GW ಆಫ್ ಎನರ್ಜಿ ಫ್ರಮ್ ಸೋಲಾರ್ ಪ್ಯೂರ್ಲಿ. ಅದಕ್ಕೋಸ್ಕರ ಸೋಲಾರ್ ಫಾರ್ಮ್ಸ್ ಮಾಡೋರಿಗೆ ಸಬ್ಸಿಡಿಯನ್ನು ಕೂಡ ಕೊಟ್ಟಿದ್ದಾರೆ ಗವರ್ಮೆಂಟ್. ಸೊ ದಟ್ ಟಾರ್ಗೆಟ್ ವಾಸ್ ಅಚೀವ್ಡ್. ಸೊ ನೌ ಇಟ್ ಈಸ್ ಎಕ್ಸ್ಪ್ಯಾಂಡೆಡ್ ಟು 280 GW ಬೈ 2030. ವಿ ಹ್ಯಾವ್ ಟು ಅಚೀವ್ ದಿಸ್ ಟಾರ್ಗೆಟ್. ಇದಕ್ಕೀಗ ಹೊಸದಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಲಾಂಗ್ ವಿತ್ ಸಬ್ಸಿಡಿ ಫಾರ್ ಸೋಲಾರ್ ಫಾರ್ಮ್ಸ್, ಅಂದ್ರೆ ನಿಮಗೆ ಖಾಲಿ ಜಾಗ ಇದೆ, ಅಲ್ಲಿ ಏನು ಬೆಳೆಯೋದಕ್ಕಾಗೋದಿಲ್ಲ ಅನ್ನೋ ಬ್ಯಾರನ್ ಲ್ಯಾಂಡ್ ಇದೆ ಅಂತಂದ್ರೆ, ಅಲ್ಲಿ ನೀವು ಸೋಲಾರ್ ಪ್ಲಾಂಟ್ಸ್ ಅನ್ನ ಇನ್ಸ್ಟಾಲ್ ಮಾಡಬಹುದು. ಓಕೆ, ಸೊ ಯು ವಿಲ್ ಗೆಟ್ ಸಬ್ಸಿಡಿ ಫಾರ್ ದಟ್, ಅಂಡ್ ವೆನ್ ಯು ಜನರೇಟ್ ಎಲೆಕ್ಟ್ರಿಸಿಟಿ ಅಂಡ್ ಸಪ್ಲೈ ಟು ದ ಗ್ರಿಡ್, ಯು ವಿಲ್ ಗೆಟ್ ಪೇಡ್ ಫಾರ್ ಇಟ್. ಸೊ ಇಫ್ ಯು ಹ್ಯಾವ್ ಲ್ಯಾಂಡ್, ಯು ಕ್ಯಾನ್ ಥಿಂಕ್ ಆಫ್ ದಿಸ್, ಬಟ್ ನಾಟ್ ಫರ್ಟೈಲ್ ಲ್ಯಾಂಡ್. ಓಕೆ, ಓನ್ಲಿ ಬ್ಯಾರನ್ ಲ್ಯಾಂಡ್. ನೆಕ್ಸ್ಟ್, ಮನೆಗಳ ಮೇಲೆ, ಇಫ್ ಯು ಆರ್ ಲಿವಿಂಗ್ ಇನ್ ಅನ್ ಓನ್ ಹೌಸ್, ಯು ಕ್ಯಾನ್ ಥಿಂಕ್ ಆಫ್ ಇಂಪ್ಲಿಮೆಂಟಿಂಗ್ ಸೋಲಾರ್ ಪ್ಯಾನಲ್ಸ್ ಆನ್ ಟಾಪ್ ಆಫ್ ಯುವರ್ ಲೈಕ್ ಆನ್ ಯುವರ್ ಟೆರಸ್, ಸೊ ದಟ್ ಯುವರ್ ಹೌಸ್ ಎನರ್ಜಿ ರಿಕ್ವೈರ್ಮೆಂಟ್ ಈಸ್ ಟೇಕನ್ ಕೇರ್ ಬೈ ದೋಸ್ ಪ್ಯಾನಲ್ಸ್. ಓಕೆ, ಪ್ಲಸ್ ಎಕ್ಸೆಸ್ ಪ್ರೊಡ್ಯೂಸ್ ಆದಾಗ, ಎಸ್ಪೆಷಲಿ ಇನ್ ಸಮ್ಮರ್ ಮಂತ್ಸ್ ವಿ ಹ್ಯಾವ್ ಎಕ್ಸೆಸ್ ಎನರ್ಜಿ, ಸೊ ಆಗೇನಾಗುತ್ತೆ, ಆ ಎನರ್ಜಿ ವಾಪಸ್ ಗ್ರಿಡ್ ಕೊಡ್ತೀವಿ ಆ್ಯಂಡ್ ವಿ ವಿಲ್ ಗೆಟ್ ಮನಿ ಫಾರ್ ದಟ್. ಸೊ ದಿಸ್ ಫೆಸಿಲಿಟಿ ಇಸ್ ಆಲ್ರೆಡಿ ದೇರ್. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಎನ್ಕ್ವೈರ್ ಅಬೌಟ್ ಇಟ್ ಆ್ಯಂಡ್ ಗೆಟ್ ಇಟ್ ಇನ್ಸ್ಟಾಲ್ಡ್ ಇನ್ ಯುವರ್ ಹೋಮ್ಸ್. ಓಕೆ, ಸೊ ದಿಸ್ ಇಸ್ ಮೇನ್ಲಿ ನ್ಯಾಷನಲ್ ಸೋಲಾರ್ ಮಿಷನ್. ನೆಕ್ಸ್ಟ್, ನ್ಯಾಷನಲ್ ಮಿಷನ್ ಫಾರ್ ಎನ್ಹ್ಯಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ. ಎನಿ ಒನ್ ನೋಸ್ ವಾಟ್ ದಿಸ್ ಇಸ್? ಎನರ್ಜಿ ಎಫಿಷಿಯನ್ಸಿ ಗೊತ್ತಿಲ್ವಾ? ಓಕೆ, ಸೊ ಫಾರ್ ಎಕ್ಸಾಂಪಲ್, ಇಫ್ ವಿ ಆರ್ ಯೂಸಿಂಗ್ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಅವರ್ ಬಿಲ್ಡಿಂಗ್, ಹೌ ಕ್ಯಾನ್ ವಿ, ನೀವು ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಇದೆಲ್ಲ ತಗೋಬೇಕಾದ್ರೆ ಈಗ ಸ್ಟಾರ್ಸ್ ಬರುತ್ತೆ ಅದ್ರ ಮೇಲೆ. ಇಟ್ ವಿಲ್ ಬಿ 2-star, 3-star, 4-star, 5-star. that star is not based on how good the clarity on your TV is, or how much cooling your refrigerator can do, or how fast your washing machine can wash your clothes. It is basically how well it can function with minimal use of energy. ಓಕೆ, ಸೊ ಕಡಿಮೆ ಎಲೆಕ್ಟ್ರಿಸಿಟಿ ಉಪಯೋಗ ಮಾಡಿಕೊಂಡು ಯಾವ ರೀತಿ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ಬೋದು ಅದ್ರ ಮೇಲೆ ಆ ರ್ಯಾಂಕಿಂಗ್ ಅನ್ನು ಕೊಟ್ಟಿರ್ತಾರೆ. ಸೊ ವೆನ್ ಯು ಪರ್ಚೇಸ್ ಸಮಥಿಂಗ್ ದಟ್ ಇಸ್ 5-star, ಇಟ್ ಮೀನ್ಸ್ ದಟ್ ಇಟ್ ವಿಲ್ ಡೂ ದ ಜಾಬ್ ಫಾರ್ ಯು ವಿತೌಟ್ ಕನ್ಸ್ಯೂಮಿಂಗ್ ಮಚ್ ಎಲೆಕ್ಟ್ರಿಸಿಟಿ. ಓಕೆ, ದಟ್ ಯು ಹ್ಯಾವ್ ಟು ಸಿ ವೆನ್ ಎವರ್ ಯು ಆರ್ ಪರ್ಚೇಸಿಂಗ್ ಎನಿ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್. ಸೊ ದಿಸ್ ಇಸ್ ಬೇಸಿಕಲಿ ಎನರ್ಜಿ ಎಫಿಷಿಯೆಂಟ್ ಅಪ್ಲಿಕೇಶನ್ಸ್. ಸೊ ಇದಕ್ಕೆ ಏನ್ ಮಾಡಿದ್ದಾರೆ ಗವರ್ಮೆಂಟ್ ಅಂತಂದ್ರೆ, ಎನಿ ಮ್ಯಾನುಫ್ಯಾಕ್ಚರರ್ ಹೂ ಕಮ್ಸ್ ಅಪ್ ವಿತ್ ಪ್ರಾಡಕ್ಟ್ಸ್ ವಿತ್ ಹೈಯರ್ ಎಫಿಷಿಯನ್ಸಿ, ದೇ ವಿಲ್ ಬಿ ಗಿವನ್ ಸಮ್ ಕ್ರೆಡಿಟ್ಸ್. ಓಕೆ, ಕಾರ್ಬನ್ ಕ್ರೆಡಿಟ್ಸ್ ಅಂತಾನು ಇರುತ್ತೆ, ಪ್ಲಸ್ ದೇ ವಿಲ್ ಬಿ ಗಿವನ್ ಸಮ್ ಸಬ್ಸಿಡೀಸ್ ಆಲ್ಸೋ. ಸೊ ಫಂಡಿಂಗ್ ಆಲ್ಸೋ ವಿಲ್ ಬಿ ಗಿವನ್ ಟು ದಮ್ ಫ್ರಮ್ ಲೈಕ್ ಗ್ರಾಂಟ್ಸ್ ರೂಪದಲ್ಲಿ ಅವ್ರಿಗೆ ಫಂಡಿಂಗ್ ಕೂಡ ಕೊಡ್ತಾರೆ. ಸೊ ಆಲ್ ದೀಸ್ ಆರ್ ಸಮ್ ಇನಿಷಿಯೇಟಿವ್ಸ್ ದಟ್ ಆರ್ ಟೇಕನ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್. ಓಕೆ, ದಟ್ ಇಸ್ ವೈ ಒನ್ಸ್ ದಿಸ್ ವಾಸ್ ರಿಲೀಸ್ಡ್ ಯು ಸ್ಟಾರ್ಟೆಡ್ ಸೀಯಿಂಗ್ ಪ್ರಾಡಕ್ಟ್ಸ್ ವಿತ್ ದೋಸ್ ಸ್ಟಾರ್ ರೇಟಿಂಗ್ಸ್. ಬಿಫೋರ್ ದಟ್ ನೋ ಸ್ಟಾರ್ ರೇಟಿಂಗ್ಸ್ ವೇರ್ ದೇರ್. ಓಕೆ, ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟ್ಯಾಟ್ಸ್. ಸೊ ದಿಸ್ ಇಸ್ ಮೋರ್ ಫೋಕಸ್ಡ್ ಆನ್ ಅರ್ಬನ್ ಹ್ಯಾಬಿಟ್ಯಾಟ್. ಆಯ್ತಾ, ಸೊ ಬ್ಯಾಂಗ್ಳೂರು, ಮೈಸೂರು, ದೆನ್ ಆಲ್ ದೀಸ್ ಸಿಟೀಸ್, ಹೌ ವಿ ಕ್ಯಾನ್ ಮೇಕ್ ದಿಸ್ ಸಸ್ಟೈನಬಲ್. ಬ್ಯಾಂಗ್ಳೂರ್ ಇಸ್ ಲೈಕ್ ಅ ಲಾಸ್ಟ್ ಕಾಸ್, ಬಿಕಾಸ್ ಟೋಟಲ್ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಯು ಕ್ಯಾನ್ ಸಿ ಇನ್ ದಿಸ್ ರೋಡ್. ಆಲ್ಸೋ ಯು ಕ್ಯಾನ್ ಕೌಂಟ್ ಹೌ ಮೆನಿ ಟ್ರೀಸ್ ಆರ್ ದೇರ್. ಥ್ಯಾಂಕ್ ಗಾಡ್ ಯು ಹ್ಯಾವ್ ಅ ಲೇಕ್ ನಿಯರ್ ಬೈ ಫ್ರಮ್ ವಿಚ್ ಯು ವಿಲ್ ಗೆಟ್ ಲಾಟ್ ಆಫ್ ಆಕ್ಸಿಜನ್. ಬಟ್ ಇಫ್ ದಟ್ ಲೇಕ್ ವಾಸ್ ನಾಟ್ ದೇರ್, ಯು ಆಲ್ ವುಡ್ ಹ್ಯಾವ್ ಹ್ಯಾಡ್ ರೆಸ್ಪಿರೇಟರಿ ಇಶ್ಯೂಸ್ ಡೆಫಿನೆಟ್ಲಿ ಇಫ್ ಯು ಆರ್ ಲಿವಿಂಗ್ ಇನ್ ದಿಸ್ ಏರಿಯಾ. ಓಕೆ, ಇಟ್ಸ್ ನಾಟ್ ಯುವರ್ ಫಾಲ್ಟ್ ಆರ್ ದ ಕಾಲೇಜಸ್ ಫಾಲ್ಟ್ ಆರ್ ಇಟ್ಸ್ ಜಸ್ಟ್ ದ ಪ್ಲಾನಿಂಗ್. ಸೊ ಮೊದಲು ಹೆಂಗಿತ್ತು ಅಂತಂದ್ರೆ, ಜಾಗ ಇತ್ತು ಅಂತಂದ್ರೆ ಅಲ್ಲಿ ಬಿಲ್ಡಿಂಗ್ ಕಟ್ಟೋದು, ಜಾಗ ಇತ್ತು ಅಂತಂದ್ರೆ ರೋಡ್ ಮಾಡೋದು. ಸೊ ಇಟ್ ಈಸ್ ಅ ಅನ್ಪ್ಲಾನ್ಡ್ ಡೆವಲಪ್ಡ್ ಸಿಟಿ. ಸೊ ನೌ ಟು ಕರೆಕ್ಟ್ ದಿಸ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ಬಿಕಾಸ್ ಇಫ್ ಯು ಓನ್ ಅ ಪ್ಲೇಸ್ ಡೂ ಯು ಥಿಂಕ್ ಯು ವಿಲ್ ಗಿವ್ ಪ್ಲೇಸ್ ಫಾರ್ ಎಕ್ಸ್ಪಾನ್ಷನ್ ಆಫ್ ಫುಟ್ ಪಾತ್ಸ್? ಡೆಫಿನೆಟ್ಲಿ ಯು ವಿಲ್ ನಾಟ್ ಗಿವ್. ಯು ಕಾಂಟ್ ಇವನ್ ಥಿಂಕ್ ಆಫ್ ದಟ್ ಐಡಿಯಾ. ಇವನ್ ಇಫ್ ಯು ಹ್ಯಾವ್ ಲಿಟಲ್ ಸ್ಪೇಸ್, ಯು ವಿಲ್ ಸಿ ಹೌ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಯುವರ್ ಕಾಂಪೌಂಡ್. ರೈಟ್? ಐ ಮೀನ್, ಇಟ್ಸ್ ನಾಟ್ ಯುವರ್ ಫಾಲ್ಟ್, ದಟ್ಸ್ ಹೌ ವಿ ಹ್ಯಾವ್ ಬೀನ್ ಬ್ರಾಟ್ ಅಪ್. ಯಾ, ಇಟ್ ಇಸ್ ದ ಮೆಂಟಾಲಿಟಿ. ಸೊ ಹೌ ಡು ವಿ ಮೇಕ್ ದಿಸ್ ಸಸ್ಟೈನಬಲ್? ದೇರ್ ಆರ್ ಲಾಟ್ ಆಫ್ ಇನಿಷಿಯೇಟಿವ್ಸ್ ಫಾರ್ ದಟ್ ಆಲ್ಸೋ. ಓಕೆ, ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿರೋ ಅಂತ ಬಿಲ್ಡಿಂಗ್ಗೆ ಕೆಲವು ಕ್ರೈಟೀರಿಯಾಸ್ ಇದೆ. ದೇ ಹ್ಯಾವ್ ಟು ಎನ್ಶೋರ್ ದೋಸ್ ಕ್ರೈಟೀರಿಯಾಸ್ ಆರ್ ದೇರ್. ಫಾರ್ ಎಕ್ಸಾಂಪಲ್, ವೆಂಟಿಲೇಷನ್. ಇನ್ ದ ಡೇ ಟೈಮ್ ಇಫ್ ಯು ಹ್ಯಾವ್ ಟು ಯೂಸ್ ಲೈಟ್ ಅಂಡ್ ಫ್ಯಾನ್ ಇನ್ ಯುವರ್ ಹೋಮ್, ಇಟ್ ಮೀನ್ಸ್ ದಟ್ ಇಟ್ ಇಸ್ ಪೂರ್ಲಿ ವೆಂಟಿಲೇಟೆಡ್. ಓಕೆ, ಸೊ ವೆನ್ ದೇ ಆರ್ ಬಿಲ್ಡಿಂಗ್, ದೇ ಹ್ಯಾವ್ ಟು ಎನ್ಶೋರ್ ಆಲ್ ದೀಸ್ ಥಿಂಗ್ಸ್ ಆರ್ ಟೇಕನ್ ಕೇರ್, ಸೊ ದಟ್ ಇಟ್ ಡಸ್ ನಾಟ್ ರಿಕ್ವೈರ್ ಲಾಟ್ ಆಫ್ ಎನರ್ಜಿ, ಇಟ್ ಡಸ್ ನಾಟ್ ಯೂಸ್ ಲಾಟ್ ಆಫ್ ವಾಟರ್, ಅಂಡ್ ಇಟ್ ಪ್ರೊವೈಡ್ಸ್ ವೆರಿ ಹೆಲ್ದಿ ಎನ್ವೈರನ್ಮೆಂಟ್ ಫಾರ್ ಅಸ್ ಟು ಲಿವ್ ಇನ್. ಓಕೆ, ರಿಮೆಂಬರ್, ಇಟ್ಸ್ ನಾಟ್ ಜಸ್ಟ್ ಫಾರ್ ಎನ್ವೈರನ್ಮೆಂಟ್. ಇಫ್ ವಿ ಟೇಕ್ ಕೇರ್ ಆಫ್ ಅವರ್ ಎನ್ವೈರನ್ಮೆಂಟ್, ಅಲ್ಟಿಮೇಟ್ಲಿ ವಿ ವಿಲ್ ಬಿ ಹೆಲ್ದಿಯರ್, ವಿ ವಿಲ್ ಲಿವ್ ಲಾಂಗರ್ ವಿತೌಟ್ ಗೋಯಿಂಗ್ ಟು ದ ಹಾಸ್ಪಿಟಲ್ಸ್. ಓಕೆ, ಬಿಕಾಸ್ ಐ ಆಮ್ ಡೆಫಿನೆಟ್ಲಿ ನಾಟ್ ಅ ಪರ್ಸನ್ ಹೂ ಲೈಕ್ಸ್ ಟು ಗೋ ಟು ಹಾಸ್ಪಿಟಲ್. ಎನಿವನ್ ಹಿಯರ್ ಹೂ ಲವ್ಸ್ ಟು ಗೋ ಅಂಡ್ ಸೆಟಲ್ ಇನ್ ಹಾಸ್ಪಿಟಲ್ಸ್? ಡೆಫಿನೆಟ್ಲಿ ನಾಟ್. ಸೊ ಬಟ್ ಇಫ್ ವಿ ಡೋಂಟ್ ಚೇಂಜ್ ಅವರ್ ಲೈಫ್ ಸ್ಟೈಲ್, ವಿ ವಿಲ್ ಡೆಫಿನೆಟ್ಲಿ ಎಂಡ್ ಅಪ್ ದೇರ್, ದಟ್ ಇಸ್ ಫಾರ್ ಶೋರ್. ದಟ್ ಇಸ್ ವೈ ಯು ನೀಡ್ ಟು ಬಿ ಅವೇರ್ ಅಂಡ್ ಟೇಕ್ ಇನ್ಫಾರ್ಮ್ ಡಿಸಿಷನ್ಸ್. ಐ ವಿಲ್ ಕಮ್ ಟು ದಟ್ ಅ ಲಿಟಲ್ ಲೇಟರ್. ನೆಕ್ಸ್ಟ್, ನೌ ಯು ಮೈಟ್ ಥಿಂಕ್ ವೈ ಓನ್ಲಿ ಹಿಮಾಲಯನ್ ಇಕೋಸಿಸ್ಟಮ್ಸ್ ಆರ್ ಕಾನ್ಸಂಟ್ರೇಟೆಡ್ ಅಂಡ್ ನಾಟ್ ಅದರ್ಸ್. ಇಂಡಿಯಾದಲ್ಲಿ ಎಷ್ಟೊಂದು ಇಕೋಸಿಸ್ಟಮ್ಸ್ ಇದೆ. ವಿ ಹ್ಯಾವ್ ದ ಓನ್ಲಿ ಕಂಟ್ರಿ ಟು ಹ್ಯಾವ್ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್. No other country in the world has 4 biodiversity hotspots. Okay? Some have 1, some have 2, but not more than that. And India is the only country to have 4. Anyone knows which are those 4? No. Okay, due to lack of time, I will answer. First one is the Himalayas themselves. The entire Himalayan ranges is one biodiversity hotspot. What is a biodiversity hotspot before that? What is a biodiversity hotspot? Wi-Fi hotspot idiyala? Hage idanna naavu biodiversity hotspot anta karitivi. ಎಲ್ಲ ಫಾರೆಸ್ಟ್ ಏರಿಯಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗೋದಿಲ್ಲ. ಎಲ್ಲ ಫಾರೆಸ್ಟ್ ಅಲ್ಲೂ ಮೋರ್ ಪ್ಲಾಂಟ್ಸ್, ಮೋರ್ ಅನಿಮಲ್ಸ್ ಇರ್ತವೆ. ಫಾರೆಸ್ಟ್ ಅಂದಮೇಲೆ ದೇರ್ ವಿಲ್ ಬಿ ಡೈವರ್ಸಿಟಿ. ಓಕೆ, ಐ ವಿಲ್ ಟೆಲ್. ಸಿ, ದೇರ್ ಆರ್ ಟೂ ಕಂಡೀಷನ್ಸ್, ಟೂ ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್. ವಾಟ್ ಎವರ್ ಯು ಸೆಟ್ ಇಸ್ ರೈಟ್, ಇಟ್ ಹ್ಯಾಸ್ ಟು ಬಿ ಅ ಫಾರೆಸ್ಟ್ ಏರಿಯಾ, ಇಟ್ ಹ್ಯಾಸ್ ಟು ಹ್ಯಾವ್ ಡೈವರ್ಸಿಟಿ, ಆಲ್ ದಟ್ ಇಸ್ ರೈಟ್. ಬಟ್ ಟೂ ವೆರಿ ಯುನೀಕ್ ಕಂಡೀಷನ್ಸ್ ಆರ್ ದೇರ್. ಒನ್ ಇಸ್, ಲಾಟ್ ಆಫ್ ಎಂಡಮಿಕ್ ಸ್ಪೀಶೀಸ್ ಹ್ಯಾವ್ ಟು ಬಿ ದೇರ್. ಎಂಡಮಿಕ್ ಅಂದ್ರೆ ಗೊತ್ತಾ? ಎಂಡೇಂಜರ್ಡ್ ಅಲ್ಲ, ಎಂಡಮಿಕ್ ಅಂತಂದ್ರೆ those species are found only in that region. ಪ್ರಪಂಚದಲ್ಲಿ ಆ ಜಾಗ ಬಿಟ್ಟರೆ ಇನ್ನೆಲ್ಲೂ ಸಿಗೋದಿಲ್ಲ ಆ ಸ್ಪೀಶೀಸ್. ದಟ್ ಈಸ್ ಎಂಡಮಿಕ್. ಸೆಕೆಂಡ್ ಥಿಂಗ್, ದೀಸ್ ಫಾರೆಸ್ಟ್ ಶುಡ್ ಬಿ ಅಂಡರ್ ಥ್ರೆಟ್ ಫ್ರಮ್ ಹ್ಯೂಮನ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಕಂಡೀಷನ್. ವೆನ್ ದೀಸ್ ಟೂ ಕಂಡೀಷನ್ಸ್ ಆರ್ ಮೆಟ್, ದಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಓಕೆ, ಆ ರೀತಿ ಇಂಡಿಯಾದಲ್ಲಿ 4, ಮೊದಲನೇದು ಹಿಮಾಲಯಸ್, ಸೆಕೆಂಡ್ ಒನ್ ನಮ್ಮ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಗಾಟ್ಸ್. ಓಕೆ, ಥರ್ಡ್ ಒನ್ ಇಸ್ ಇಂಡೋ ಬರ್ಮನ್ ರೀಜನ್, ನೋ ಈಸ್ಟರ್ನ್ ಗಾಟ್ಸ್, ಇಂಡೋ ಬರ್ಮನ್ ರೀಜನ್. So the entire northeast region along with Burma and other countries there, those are all one biodiversity hotspot. Then the fourth one is Sundaland. Sundaland alli namge Andaman and Nicobar Islands matra Sundaland hotspot ek barutte. Okay, all right. So with this, Himalaya ge jaasti preference yak kottidare antandre, it is very very fragile. If you look at the continental drift, earth the continental drift bage kalthidiralva. ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಅಲ್ಲಿ ನೋಡಿದ್ರೆ ನಮ್ಮ ಹಿಮಾಲಯ ಪರ್ವತಗಳು ಏನಿತ್ತು ಅದು ಸಮುದ್ರದ ಕೆಳಗಿತ್ತು. ಇಟ್ ವಾಸ್ ನಾಟ್ ಮೌಂಟೇನ್ಸ್, ಇಟ್ ವಾಸ್ ಅ ಸೀ ಬೆಡ್. ಸೊ ವೆನ್ ದ ಲ್ಯಾಂಡ್ ಮಾಸ್ ಮೂವ್ಡ್ ಟುಗೆದರ್ ದಿಸ್ ಲ್ಯಾಂಡ್ ರೋಸ್. ಈವನ್ ಟುಡೇ ಇಟ್ ಈಸ್ ರೈಸಿಂಗ್ ಇನ್ ಹೈಟ್. ಓಕೆ, ದಟ್ ಈಸ್ ವೈ ಇಟ್ ಈಸ್ ವೆರಿ ವೆರಿ ಫ್ರೆಜೈಲ್ ಇಕೋಸಿಸ್ಟಮ್. ಇಲ್ಲಿ ನೀವು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಟ್ಟಿರುವಂಥ ರೋಡ್ಗಳು ಮತ್ತು ಅಲ್ಲಿ ಇಲ್ಲಿ ಕಟ್ಟಿರುವಂಥ ಡ್ಯಾಮ್ಗಳು ಅಲ್ಲಿ ಕಟ್ಟಿದ್ರೆ ಗ್ಯಾರಂಟಿ ಬೆಟ್ಟದ ಜೊತೆಗೆ ಎಲ್ಲ ಕುಸಿದು ಬೀಳುತ್ತೆ. ಓಕೆ, ದ ಮೌಂಟೇನ್ಸ್ ಆರ್ ನಾಟ್ ಸ್ಟ್ರಾಂಗ್ ಲೈಕ್ ದ ವೆಸ್ಟರ್ನ್ ಗಾಟ್ಸ್. ದೀಸ್ ಆರ್ ವಾಲ್ಕ್ಯಾನಿಕ್ ಇರಪ್ಷನ್ಸ್ ದಟ್ ಹ್ಯಾವ್ ಬಿಕಮ್ ಸ್ಟ್ರಾಂಗ್ ಸಾಲಿಡಿಫೈಡ್, ಬಟ್ ದೋಸ್ ಆರ್ ಸೀ ಬೆಡ್ ದಟ್ ಈಸ್ ಮೂವಿಂಗ್ ಅಪ್ ಬಿಕಾಸ್ ಆಫ್ ಕಾಂಟಿನೆಂಟಲ್ ಡ್ರಿಫ್ಟ್. ಬೋತ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಓಕೆ, ದಟ್ ಈಸ್ ವೈ ಹಿಮಾಲಯಸ್ ಹ್ಯಾವ್ ಬೀನ್ ಗಿವನ್ ಮೋರ್ ಪ್ರಾಮಿನೆನ್ಸ್ ಫಾರ್ ಪ್ರಿಸರ್ವಿಂಗ್ ದೇರ್ ಇಕೋಸಿಸ್ಟಮ್ಸ್. ನೆಕ್ಸ್ಟ್, ನ್ಯಾಷನಲ್ ಮಿಷನ್ ಫಾರ್ ಅ ಗ್ರೀನ್ ಇಂಡಿಯಾ. ಸೊ ವಿ ವಾಂಟ್ ಟು ಇನ್ಕ್ರೀಸ್ ದ ಫಾರೆಸ್ಟ್ ಕವರ್ ಆಫ್ ಅವರ್ ಕಂಟ್ರಿ. ಸಿ, ಆಸ್ ಪರ್ ಯುನೈಟೆಡ್ ನೇಷನ್ಸ್, ವಾಟ್ ಇಸ್ ಅಂಡರ್ಸ್ಟುಡ್ ಇಸ್ ಎನಿ ಕಂಟ್ರಿ ಶುಡ್ ಹ್ಯಾವ್ ಅ ಮಿನಿಮಮ್ ಆಫ್ 33% ಫಾರೆಸ್ಟ್ ಕವರ್. ಹೌ ಮಚ್? 33% ಆಫ್ ಫಾರೆಸ್ಟ್ ಕವರ್. ಅಂದರೆ ಒಂದು ದೇಶದಲ್ಲಿ 100 acres ಇದ್ರೆ, ಫಾರ್ ಎಕ್ಸಾಂಪಲ್, ಇಟ್ಸ್ ನಾಟ್ ಆಸ್ ಸ್ಮಾಲ್ ಆಸ್ ದಟ್, 100 acres ಇದ್ರೆ 33% ಆಫ್ ದಟ್, 33 acres ಆಫ್ ದಟ್ ಶುಡ್ ಬಿ ಫಾರೆಸ್ಟ್ ಮ್ಯಾಂಡೇಟರಿಲಿ. ಯು ನೋ ವೇರ್ ವಿ ಸ್ಟ್ಯಾಂಡ್? ಇಟ್ ಈಸ್ ಇನ್ ದ 20s. ಇಟ್ ವಾಸ್ 22, ನೌ ಸ್ಲೋಲಿ ಇಟ್ ಈಸ್ ಇನ್ಕ್ರೀಸ್ ಟು 24%. ಓಕೆ, ವಿಚ್ ಮೀನ್ಸ್ ದೀಸ್ ಫಾರೆಸ್ಟ್ ಗಿವ್ ಅಸ್ ಗುಡ್ ಸಾಯಿಲ್, ಗುಡ್ ಮೆಡಿಸಿನ್, ಗುಡ್ ವಾಟರ್, ಗುಡ್ ಏರ್, ಆ್ಯಂಡ್ ಅಬ್ಸಾರ್ಬ್ ದ ಕಾರ್ಬನ್ ಡೈಆಕ್ಸೈಡ್ ದಟ್ ವಿ ರಿಲೀಸ್, ಆ್ಯಂಡ್ ಪ್ರೊಟೆಕ್ಟ್ ದ ಬಯೋಡೈವರ್ಸಿಟಿ ಆಫ್ ಅವರ್ ರೀಜನ್. ಆಲ್ ದೀಸ್ ಸರ್ವಿಸಸ್ ಆರ್ ಆಲ್ಸೋ ಲೆಸ್. ಅಂಡರ್ಸ್ಟುಡ್? ದಟ್ ಈಸ್ ವೈ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಫಾರೆಸ್ಟ್ ಕವರ್. ಸೊ ಈ ಮಿಷನ್ ಅದರಲ್ಲಿ, ಅದಕ್ಕೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಎಷ್ಟೊಂದು ನ್ಯೂಸ್ ಬರುತ್ತೆ ನಿಮಗೆ, ಎಷ್ಟೊಂದು ಎನ್ಕ್ರೋಚ್ ಆಗಿರುವಂಥ ಲ್ಯಾಂಡ್ಗಳನ್ನು ವಾಪಸ್ ಅಕ್ವೈರ್ ಮಾಡಿ ಅಲ್ಲಿ ನೇಟಿವ್ ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ ಹಾಕಿ ಅಲ್ಲಿ ಮತ್ತೆ ಕಾರ್ಡ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ದೇ ಆರ್ ಮೋರ್ ಸ್ಟ್ರಿಕ್ಟ್ ದೀಸ್ ಡೇಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ರೀಸನ್. ಇನಿಷಿಯಲಿ ದೇ ವೆರ್ ನಾಟ್ ಗಿವನ್ ದಟ್ ಮಚ್ ಪವರ್ ಟು ಗೋ ಗ್ರಾಬ್, ಬಿಕಾಸ್ ನಾಟ್ ಕಾಮನ್ ಮ್ಯಾನ್ ವಿಲ್ ಗೋ ಆ್ಯಂಡ್ ಎನ್ಕ್ರೋಚ್. ಓಕೆ, ಇಟ್ ಈಸ್ ಪವರ್ಫುಲ್ ಪೀಪಲ್ ಹೂ ವಿಲ್ ಗೋ ಆ್ಯಂಡ್ ಎನ್ಕ್ರೋಚ್ ದೋಸ್ ಥಿಂಗ್ಸ್. ಸೊ ಡಿಪಾರ್ಟ್ಮೆಂಟ್ ಆಲ್ಸೋ ದೇರ್ ಹ್ಯಾಂಡ್ಸ್ ವೆರ್ ಟೈಡ್, ಬಟ್ ನೌ ದೇ ಆರ್ ಗಿವನ್ ಮೋರ್ ಆಕ್ಸೆಸ್ ಟು ಗೋ ಆ್ಯಂಡ್ ರೀಅಕ್ವೈರ್ ದೋಸ್ ಲ್ಯಾಂಡ್ಸ್. ನೆಕ್ಸ್ಟ್, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸೊ ಲೈಕ್ ಐ ಸೈಡ್, ಐ ಆಲ್ರೆಡಿ ಟಚ್ಡ್ ಅಪಾನ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಮಾಡೋದಕ್ಕೆ ಈಗ ಎಷ್ಟೊಂದು KVK ಸೆಂಟರ್ಸ್ ಅಂತ ಆಗಿದೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ. ಸೊ ಅಲ್ಲೇನಾಗುತ್ತೆ, ದೇ ವಿಲ್ ಗಿವ್ ಇನ್ಫಾರ್ಮೇಶನ್. ಸೊ ದೀಸ್ ಆರ್ ಪ್ಲೇಸ್ ಇನ್ ಡಿಫ್ರೆಂಟ್ ರೂರಲ್ ಏರಿಯಾಸ್, ಓಕೆ, ವೇರ್ ದೇ ಡೂ ಅಗ್ರಿಕಲ್ಚರ್. ಸೊ ಅಲ್ಲಿ ಎಲ್ಲ ಕಡೆ ಅಲ್ಲಿ ಬೆಳೆಯುವಂಥ ಏನು ಬೆಳೀತಾರೆ ಅಲ್ಲಿ ಬೆಳೆಗಳು, ಆ ಬೆಳೆಗೆ ಅನುಕೂಲವಾಗಿರುವಂಥ ಮಾಹಿತಿಗಳು ಅವ್ರ ಹತ್ರ ಸಿಗುತ್ತೆ, ಯಾವ ಸೀಸನಲ್ಲಿ ಯಾವ್ದು ಬೆಳಿಬೇಕು, ಯಾವ ಟೈಮ್ಗೆ ಅದನ್ನು ನಡಿಬೇಕು. ಪ್ಲಸ್ ದೇ ವಿಲ್ ಹ್ಯಾವ್ ಆಕ್ಸೆಸ್ ಟು ಟೆಕ್ನಾಲಜೀಸ್ ಆಲ್ಸೋ. ಸಿ, ದೀಸ್ ಡೇಸ್ ಇಂಜಿನಿಯರ್ಸ್ ಹ್ಯಾವ್ ಡೆವಲಪ್ ಲಾಟ್ ಆಫ್ ಟೆಕ್ನಾಲಜೀಸ್ ವಿಚ್ ಇಫ್ ಪುಟ್ ಇನ್ ದ ಸಾಯಿಲ್ ಅಂಡರ್ಸ್ಟ್ಯಾಂಡ್ಸ್ ದ ಮಾಯಿಸ್ಚರ್ ಆಫ್ ದ ಸಾಯಿಲ್ ಆ್ಯಂಡ್ ಟೆಲ್ಸ್ ದೆಮ್ ಡಸ್ ದ ಕ್ರಾಪ್ ರಿಕ್ವೈರ್ಸ್ ವಾಟರ್ ಆರ್ ನಾಟ್. ಸೊ ನೀರಿದೆ ಅಂತ ಅಂದ್ಬಿಟ್ಟು ಪಂಪ್ ಮಾಡ್ತಾ ಇರೋದಲ್ಲ, ಯಾವಾಗ ಮಣ್ಣಲ್ಲಿ ನೀರು ಕಡಿಮೆ ಇದೆ ಅಂತ ಅರ್ಥ ಆಗುತ್ತೆ ಆಗ ಮಾತ್ರ ಪಂಪ್ ಮಾಡೋದು, ಅದು ಆಟೋಮೇಟೆಡ್. ಸೊ ಫಾರ್ಮರ್ಸ್ ಇನ್ ಇವನ್ ಇಫ್ ದೇ ಆರ್ ಯೂಸಿಂಗ್ ಬೇಸಿಕ್ ಫೋನ್ಸ್, ದೇ ವಿಲ್ ಗೆಟ್ ಅ ಮೆಸೇಜ್ ಟು ದೇರ್ ಫೋನ್ ಸೇಯಿಂಗ್ ದಟ್ ದೇರ್ ಇಸ್ ಲೆಸ್ ವಾಟರ್ ಇನ್ ಯುವರ್ ಫಾರ್ಮ್. ದಟ್ ಮೀನ್ಸ್ ದಟ್ ಟೈಮ್ ದೇ ವಿಲ್ ಗೋ ಆ್ಯಂಡ್ ಸ್ವಿಚ್ ಇಟ್ ಆನ್ ಆರ್ ಇನ್ ದ ಫೋನ್ ದೇ ಕ್ಯಾನ್ ಕಂಟ್ರೋಲ್ ಇಟ್. ಸೊ ದೇ ಡೋಂಟ್ ಹ್ಯಾವ್ ಟು ಕಮ್ ಟು ದ ಫಾರ್ಮ್ ಆ್ಯಂಡ್ ದೆನ್ ಸ್ವಿಚ್ ಆನ್ ಸಮಥಿಂಗ್ ಆ್ಯಂಡ್ ಆಲ್ ದಟ್. ಸೊ ದೇ ಕ್ಯಾನ್ ಆಟೋಮ್ಯಾಟಿಕ್ಲಿ ಆರ್ ರಿಮೋಟ್ಲಿ ಮ್ಯಾನೇಜ್ ದೇರ್ ಫಾರ್ಮ್. ಸೊ ದೀಸ್ ಕೈಂಡ್ ಆಫ್ ಟೆಕ್ನಾಲಜೀಸ್ ಆರ್ ಡೆವಲಪ್ಡ್ ಮೋರ್. ಆ್ಯಂಡ್ ಈಗ ನೀವು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಂತ ಒಂದು ಫೀಲ್ಡ್ ಕೂಡ ಬಂದಿದೆ. ಓಕೆ, ಯು ವಿಲ್ ಸಿ ಲಾಟ್ ಆಫ್ ಪೀಪಲ್ ಜಾಯ್ನಿಂಗ್ ದಟ್. ಸೊ ದೇರ್ ಓನ್ಲಿ ಜಾಬ್, ವಾಟ್ ಎವರ್ ದೇ ಸ್ಟಡಿ, ಈಸ್ ಟು ಡೆವಲಪ್ ನ್ಯೂ ಟೆಕ್ನಾಲಜೀಸ್ ಫಾರ್ ಮೇಕಿಂಗ್ ಅಗ್ರಿಕಲ್ಚರ್ ಮೋರ್ ಎಫಿಷಿಯಂಟ್ ಆ್ಯಂಡ್ ಗೋ ಟುವರ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್. ನೌ ಲೈಕ್ ಐ ಸೆಡ್, ಕ್ಲೈಮೇಟ್ ಚೇಂಜ್ ಇಸ್ ಅ ಗ್ಲೋಬಲ್ ಫೆನಾಮಿನಾ. ಲೋಕಲಿ ವಾಟ್ ಎವರ್ ವಿ ಡೂ, ವಿ ಮೈಟ್ ನಾಟ್ ಸಿ ಇಟ್ಸ್ ಇಂಪ್ಯಾಕ್ಟ್ ವೆರಿ ಸೂನ್. ಸೊ ವಿ ನೀಡ್ ಪ್ರಾಪರ್ ಸ್ಟ್ರಾಟಜೀಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ವರ್ಕ್ಸ್ ಇನ್ ದ ಲಾಂಗ್ ಟರ್ಮ್. ಓಕೆ, ಸೊ ದೋಸ್ ಸ್ಟ್ರಾಟಜೀಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಒನ್ ಇಸ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ವಿಚ್ ಆಲ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ಆರ್ ವರ್ಕಿಂಗ್ ಟುವರ್ಡ್ಸ್. ಓಕೆ, ಸೊ ದೀಸ್ ಆರ್ ಸಮ್ ಥಿಂಗ್ಸ್ ದಟ್ ಯು ಕ್ಯಾನ್ ಟಚ್ ಅಪಾನ್. ಸೊ ದೀಸ್ ಆರ್ ದ 8 ಕೀ ಮಿಷನ್ಸ್ ಆಫ್ NAPCC. NAPCC ಅಂದ್ರೆ ಏನು? ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ವೆರಿ ಗುಡ್. ಸೊ ದೆನ್ ದೇರ್ ಆರ್ ಅದರ್ ಸ್ಮಾಲ್ ದಿಸ್ ಥಿಂಗ್ಸ್. ಕ್ರಾಸ್ ಸೆಕ್ಟರಲ್ ಅಪ್ರೋಚ್ ಅಂತಂದ್ರೆ, ಈಗ ನಮ್ಮ ಗವರ್ಮೆಂಟ್ ಅಲ್ಲಿ ಮುಂಚೆ ಏನಾಗ್ತಿತ್ತು ಅಂತಂದ್ರೆ, ಮುಂಚೆ ಅಲ್ಲ ಇವಾಗಲೂ ಸ್ವಲ್ಪ ಕಡೆ ಹಾಗೆ ಇದೆ, ಏನಾಗ್ತಿದೆ ಅಂತಂದ್ರೆ, ಸಿ ಫಾರ್ ಎಕ್ಸಾಂಪಲ್, ನೀವು ಒಂದು ಕೆರೆ ಯಾರ ಕೆಳಗಿರುತ್ತೆ? ಹೂ ವಿಲ್ ಹ್ಯಾವ್ ದಿ ಅಥಾರಿಟಿ ಆಫ್ ಅ ಲೇಕ್? ವಿಚ್ ಡಿಪಾರ್ಟ್ಮೆಂಟ್ ಇನ್ ದ ಗವರ್ಮೆಂಟ್? ಐ ನೋ ಗವರ್ಮೆಂಟ್, ಬಟ್ ವಿಚ್ ಡಿಪಾರ್ಟ್ಮೆಂಟ್ ಇನ್ ದ ಗವರ್ಮೆಂಟ್? ವೆರಿ ಗುಡ್, ಇಟ್ ವುಡ್ ಬಿ ಮೈನರ್ ಇರಿಗೇಷನ್ಸ್ ಆರ್ ಗ್ರೌಂಡ್ ವಾಟರ್. ಗ್ರೌಂಡ್ ವಾಟರ್ ಬರಲ್ಲ ಸರ್, ಕೆರೆ ಇದ್ರೆ ಗ್ರೌಂಡ್ ವಾಟರ್ಗೆ ಬರಲ್ಲ. ಮೈನರ್ ಇರಿಗೇಷನ್ ಆರ್ ಫಾರ್ ಎಕ್ಸಾಂಪಲ್ ಇನ್ ಬ್ಯಾಂಗ್ಳೂರ್ BWSSB ಹ್ಯಾಸ್ ಬಿನ್ ಗಿವನ್ ಇನ್ ಸಮ್ ಪ್ಲೇಸಸ್ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿನ್ ಗಿವನ್ ಅಥಾರಿಟಿ ಇನ್ ಸಮ್ ಪ್ಲೇಸಸ್. ಓಕೆ, ಬಟ್ ನೀರು ಬೇಕಾಗಿರೋದು ರೈತರಿಗೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಡಸ್ ನಾಟ್ ಹ್ಯಾವ್ ಅಥಾರಿಟಿ ಆನ್ ದ ಲೇಕ್. ಸೊ ಇಲ್ಲಿ ಫಾರ್ಮರ್ಸ್ಗೆ ನೀರು ಬೇಕು ಅಂದಾಗ ಅವ್ರು ನೀರು ಬಿಡಿ ಅಂದ್ರೆ ಇಲ್ಲ ನಾವು ಬಿಡಲ್ಲ ನಾವು ಮೀನ್ ಬಿಟ್ಟಿದ್ದೀವಿ ಅಂತಾರವರು. ಅಂಡರ್ಸ್ಟುಡ್. ದೀಸ್ ವೆರ್ ದ ಚಾಲೆಂಜಸ್. ಸೊ ದಟ್ ಇಸ್ ವೈ ಕ್ರಾಸ್ ಸೆಕ್ಟರಲ್ ಅಪ್ರೋಚ್ ವಾಸ್ ಬ್ರಾಟ್ ಇನ್ ದಿ ಆಕ್ಷನ್ ಪ್ಲಾನ್, ಸೊ ದಟ್ ದೇರ್ ವಿಲ್ ಬಿ ಅ ಕಮಿಟಿ ಫಾರ್ಮ್, ಕ್ಲೈಮೇಟ್ ಚೇಂಜ್ ಕಮಿಟಿ ವಿಲ್ ಬಿ ಫಾರ್ಮ್ಡ್ ಇನ್ ದ ಕಮಿಟಿ. ಎಲ್ಲಾ ಡಿಪಾರ್ಟ್ಮೆಂಟ್ ಇಂದಾನು ಜನ ಇರ್ತಾರೆ. ಸೊ ದಟ್ ಕಲೆಕ್ಟಿವ್ಲಿ ದೇ ಕ್ಯಾನ್ ಟೇಕ್ ಡಿಸಿಷನ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಕ್ವೈರ್ಮೆಂಟ್ ಆಫ್ ದ ಪೀಪಲ್ ಪ್ರಾಪರ್ಲಿ ಅಂಡ್ ಟೇಕ್ ನೆಸೆಸರಿ ಆಕ್ಷನ್ಸ್ ಅಕಾರ್ಡಿಂಗ್ಲಿ. ಅಂಡರ್ಸ್ಟುಡ್. ಇನ್ ಶಾರ್ಟ್, ದಿಸ್ ಇಸ್ ಹೌ ಇಟ್ ಇಸ್. ಆಲ್ ಡಿಪಾರ್ಟ್ಮೆಂಟ್ಸ್ ದೇ ಡೋಂಟ್ ಎನಿ ಮೋರ್ ವರ್ಕ್ ಸೆಪರೇಟ್ಲಿ, ದೇ ಹ್ಯಾವ್ ಟು ಅಕಾರ್ಡಿಂಗ್ ಟು ದ ಆಕ್ಷನ್ ಪ್ಲಾನ್ ದೇ ಹ್ಯಾವ್ ಟು ವರ್ಕ್ ಇಂಟಿಗ್ರೇಟೆಡ್ ವೇ. ಓಕೆ, ದೆನ್ ಈಗ ಇಲ್ಲಿ ಕೆಲವರು ಆಕಾಶವಾಣಿಯಿಂದ ಇದ್ದಾರೆ, ಕೆಲವರು ಕಾಲೇಜಿಂದ ಇದ್ದಾರೆ, ಕೆಲವರು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದೀವಿ. ವಿ ಹ್ಯಾವ್ ಇಂಟಿಗ್ರೇಟೆಡ್ ಟುಗೆದರ್ ಟು ಡಿಸ್ಕಸ್ ಅಬೌಟ್ ಕ್ಲೈಮೇಟ್ ಚೇಂಜ್. ದಿಸ್ ಇಸ್ ಒನ್ ಸ್ಮಾಲ್ ಎಕ್ಸಾಂಪಲ್ ಫಾರ್ ಯು. ಓಕೆ, ನೆಕ್ಸ್ಟ್ ಹೌ ಯು ಕ್ಯಾನ್ ಕಾಂಟ್ರಿಬ್ಯೂಟ್. ಒನ್ ಇಸ್ ಯು ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ಯು ಬೀಯಿಂಗ್ ಅವೇರ್. So the first thing that you need to do is you need to make yourself aware of climate change, the local issues and the global issues both. If you read in the internet about only the global issues, you will not be able to relate anything locally. So you need to understand the local issues as well as global issues. Okay? So once you are aware, you can start spreading that awareness to your friends and relatives. See, all of you or most of you use social media, I'm very sure. Yes, because this is a digital era and most of you use social media. So, social media use ಮಾಡಬೇಕಾದ್ರೆ ಯಾವ್ದ್ರ ಬಗ್ಗೆ ಪೋಸ್ಟ್ ಮಾಡ್ತೀವಿ? ಯುವರ್ ಎಕ್ಸ್ಪ್ರೆಷನ್ ಸೇಸ್ ಇಟ್ ಆಲ್. ನಮ್ದು ಚೆನ್ನಾಗಿರೋ ಫೋಟೋಸ್ ಹಾಕೋತೀವಿ, ಅಲ್ಲಿ ಇಲ್ಲಿ ಟ್ರಿಪ್ ಹೋಗಿರೋದು ಹಾಕೋತೀವಿ. ಡೂ ದಟ್, ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಡೂ ಇಟ್, ಬಟ್ ಅಲಾಂಗ್ ವಿತ್ ಇಟ್ ಸಮ್ವೇರ್ ಲಿಟಲ್ ಬಿಟ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಟುವರ್ಡ್ಸ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ಸಸ್ಟೈನಬಿಲಿಟಿ, ಪೋಸ್ಟ್ ಅಬೌಟ್ ದಟ್. ಐ ಆಮ್ 100% ಶ್ಯೂರ್ ಯುವರ್ ಫ್ರೆಂಡ್ಸ್ ವಿಲ್ ಲಾಫ್ ಎಟ್ ಯು. 100% ಶ್ಯೂರ್ ದೇ ವಿಲ್ ಈವನ್ ಕಾಲ್ ಯು ಅಂಡ್ ಮೇಕ್ ಫನ್ ಆಫ್ ಯು. ಎಕ್ಸಾಕ್ಟ್ಲಿ. ಬಟ್ you should not stop. See, sustainable development is everybody's problem. It is not government's problem, it is not farmers' problem, it is not coastal areas' problem, it is not urban areas' problem. It is a global problem. Unless you and I, everyone together, speak about it, it is not going to get solved. How will you create awareness? Now everyone will not be lucky enough to stand like this and address so many people at once, right? Will you be able to do that? Maybe in some programs you can think of doing it from now on, right? Whatever program you are doing, little bit, 5 minutes, 10 minutes. Or, for example, I am very happy that here steel glasses were kept instead of plastic bottles. That is a great initiative, sir. So, I would congratulate the college for that. Because drinking water in plastic bottles is a carcinogen. It is like welcoming, if you are giving it to the guest, you are like, come take cancer and go. And we tell this in a program where they have kept plastic bottles also. Because our job as a citizen of this country is to change our country for the betterment, not for towards downward development, okay? So, it's very important that we take initiatives like this and more everywhere. If you start thinking about this, no, you might think, okay, it could be a very small thing. Now, who might even notice this? Because I am from the area of sustainable development, I notice this. But if it is a different program, they might not even acknowledge this, right? But it's okay. You are not giving cancer to somebody. You are not drinking that water, right? You are saving yourself, your family, your friends, your teachers, everyone from some diseases that they might get in the future. So these are some small initiatives. I have put a lot of things. So I hope you have just gone through it. I don't have the time to go through all of them. So what I would recommend is little drops of water makes an ocean. You all would have read that proverb. So here we all have to be those little drops doing little activities. I am not saying go and protest and do something against something big. Don't think conservation is something very big. It is the very, very minute things like these that make a big difference. Okay, so everyone stops using plastic bottle. Definitely government will lose some revenue because the industries that produce those and the sales that happen through that is definitely reduced. But a sustainable alternative will definitely be created. Ivaga neevu advertisements nortira estondo movies matte serials enen programs nodbekadre advertisements thumba nortira. Remember, advertisements are made to influence you and you in turn influence the advertisements. If you are not buying a product, you will not see the advertisements for it, right? In Google, you search for, what do you search for? Some product. Then when you open your social media, you see lot of advertisements coming related to that. They have built AI to study your habits and preferences. Okay? Probably when they talk about digital security later on, you will understand how to selectively give them information and how to prevent your personal information. So start talking about it. Whatever small initiative, if you are stopping using plastic bottles and using metal bottles, showcase that in your social media. Wherever you are going, you are carrying your metal bottle. It might look out of style, but you can create that trend, right? You can be the trend creator. And these days, so many influencers are doing that. Green initiatives have been taken care. So if you are going to eat charts, take a carrier and go. Initially, people will laugh, but when they end up with diseases and you don't, then you will have a better chance of survival, right? So laughing at you is better, or you not going to hospital is better. So don't ignore those people completely and you start following, 10 days they will laugh, 11th day they will also start following you. Understood? So on this note, I wish you all the best for your career as well as the journey towards sustainability. I thank others group of institutions and Akashwani for inviting me here, and I thank you all and wish you all the best. Thank you. ರೈತ ಬಾಂಧವರೇ, ಇದುವರೆಗೆ ಈ ತಿಂಗಳ 14ನೇ ತಾರೀಕಿನಂದು ಚಾಮರಾಜಪೇಟೆಯ ಎಸ್ಆರ್ಎನ್ ಆದರ್ಶ ಕಾಲೇಜಿನಲ್ಲಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಏರ್ಪಡಿಸಿದ್ದ ಬೈಂಡ್ ಯೋಜನೆಯ ಸಮಾವೇಶದಲ್ಲಿ ವನ್ಯಜೀವಿಗಳ ಸಂಶೋಧಕ ತಜ್ಞ ಡಾಕ್ಟರ್ ಬ್ರಜುಲಾಲ್ ಎಂವಿ ಅವರು ಮಾಡಿದ ಭಾಷಣದ ಆಯ್ದ ಭಾಗವನ್ನು ಕೇಳುತ್ತಿದ್ದೀರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣ, ಆನಂತರ ಗಂಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡದು ಶೇಖರ್ ಅವರೇ, ಏನಾಯ್ತು ದೀಪಾವಳಿ ನೋಟ್ರಿ ಸಿಕ್ತಾ ಏನು? ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ಹಂಚ್ಕೋತಾ ಇದೆ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು